ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎಬಿಎಆರ್ಕೆ ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಎಬಿಎಆರ್ಕೆ ಪ್ರಾಥಮಿಕ ಮತ್ತು ಸಾಮಾನ್ಯ ದ್ವಿತೀಯ ಹಂತದ ಚಿಕಿತ್ಸೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ ಕ್ಲಿಷ್ಟಕರ ದ್ವಿತೀಯ ಹಾಗೂ ತೃತೀಯ ಹಂತದ ಚಿಕಿತ್ಸೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ರೆಫರಲ್ ಆಧಾರದ ಮೇಲೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ನೋಂದಾವಣೆಗೊಂಡ ಯಾವುದೇ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಯಾವುದೇ ರೆಫರಲ್ ಅಗತ್ಯವಿಲ್ಲ ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಇಡೀ ದೇಶದ ಜನತೆಗೆ ಗೊತ್ತಿದೆ ರೈತರೇ ದೇಶದ ಬೆನ್ನೆಲುಬು ಇಲ್ಲಿ ಸುಖ ಶಾಂತಿ ಹಸಿರು ಕ್ರಾಂತಿ ರೈತರಿಂದಾಗಿ ನೆಲೆಸಿದೆ ರೈತರೇ ನೀವಿನ್ನು ಸಂಕಟದಿಂದ ಪಾರಾಗಬೇಕಿದೆ ಲೀಫ್ ಫಾರ್ಮ್ ನೆಟ್ವರ್ಕ್ನೊಂದಿಗೆ ಜೋಡಿಸಿ ನಿಮ್ಮನ್ನು ಆತ್ಮನಿರ್ಭರ ಮಾಡಬೇಕಿದೆ ಮನೆಯಲ್ಲಿದ್ದೇ ನೀವು ನಿಜವಾದ ಗ್ರಾಹಕರನ್ನು ಕಾಣಬೇಕಿದೆ ನಿಮ್ಮ ಬೆಳೆಗೆ ಯೋಗ್ಯ ಬೆಲೆ ಸಿಗುವಂತೆ ಮಾಡಬೇಕಿದೆ ರೈತ ಬಂಧುಗಳೇ 9159220020 ನಂಬರ್ ಹಚ್ಚಿ ಲೀಫ್ ಫಾರ್ಮರ್ ನೆಟ್ವರ್ಕ್ನೊಂದಿಗೆ ಸೇರಿಕೊಂಡು ನಿಮ್ಮ ಪ್ರಗತಿ ಸಾಧಿಸಿ ಲೀಫ್ ಫಾರ್ಮರ್ ನೆಟ್ವರ್ಕ್ ಮಾಸ್ಟರ್ ಕಾರ್ಡ್ ಶಕ್ತಿಯೊಡನೆ ರೈತ ಬಾಂಧವರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿನ ಅನುಭವ ಕುರಿತು ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಮಾರಗೌಡನಹಳ್ಳಿಯ ಪ್ರಗತಿಪರ ಕೃಷಿಕ ಎಂಎಸ್ ನಟರಾಜು ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಮಾರಗೌಡನಹಳ್ಳಿಯಲ್ಲಿ ಕೃಷಿಯಲ್ಲಿ ನಿರತರಾಗಿರುವಂತಹ 47 ವರ್ಷದ ಶ್ರೀಯುತ ಎಂಎಸ್ ನಟರಾಜ್ ಅವರು ಸೋಮೇಗೌಡರ ಮಗ ಹಿರಿಯ ಮಗ ಸುಮಾರು 3 ಎಕರೆ ಪ್ರದೇಶದಲ್ಲಿ ಪ್ರಮುಖವಾಗಿ ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ಶುಂಠಿ ಬೆಳೆದಿದ್ದಾರೆ 1.5 ಎಕರೆ ಪ್ರದೇಶದಲ್ಲಿ ತೆಂಗು ಅಡಿಕೆ ಈ ಬೆಳೆಗಳನ್ನು ನಿರಂತರವಾಗಿ ಬೆಳೀತಾ ಇದ್ದಾರೆ 1 ಎಕರೆ ಪ್ರದೇಶದಲ್ಲಿ ನಿರಂತರವಾಗಿ ಭತ್ತ ಬೆಳೀತಾರೆ ಭತ್ತ ಬೆಳೆದಾದ್ಮೇಲೆ ತರಕಾರಿ ಬೆಳೆಗಳನ್ನು ಬೆಳೆದು ಮಾರಾಟ ಮಾಡ್ತಾ ಇದ್ದಾರೆ ಕೃಷಿಯಲ್ಲಿ ಅವರ ಅನುಭವ ಸಾಧನೆ ಈ ಕುರಿತಾಗಿ ಅವರನ್ನ ಈಗ ನಾವು ಮಾತಾಡಿಸ್ತಾ ಇದ್ದೀವಿ ನಮಸ್ಕಾರ ನಟರಾಜ್ ಅವರೇ ನಮಸ್ಕಾರ ಸರ್ ಹಿರಿಯ ಮಗ ನೀವು ಜವಾಬ್ದಾರಿ ಜಾಸ್ತಿ ಹೌದು ಸರ್ ಕುಟುಂಬದಲ್ಲಿ ಮೊದಲು ನೀವು ತಂಬಾಕು ಬೆಳೀತಿದ್ದವರು ಹೌದು ಈಗ ರೇಷ್ಮೆ ಕೃಷಿಯಲ್ಲಿ ನಿಮಗೆ ಆದಾಯವನ್ನ ನೀವು ಕಾಣ್ತಾ ಇದ್ದೀರಿ ಹೌದು ಈ ಪರಿವರ್ತನೆ ಯಾವ ಹಂತದಲ್ಲಾಯ್ತು ಎಷ್ಟು ವರ್ಷದಿಂದ ಆಯ್ತು ಸರ್ ಹಿಂದೆ 40 ವರ್ಷದಿಂದಲೂ ನಮ್ಮ ತಂದೆ ರೇಷ್ಮೆ ಬೆಳೆಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ರು ರೇಷ್ಮೆ ಆವಾಗ ಏನು ಅಂತ ಅಂದ್ರೆ 15-20 ರೂಪಾಯಿ ಕೆಜಿ ಇದ್ದವಿಂದಲೂ ನಾವು ರೇಷ್ಮೆ ಬೆಳೀತಾ ಬಂದ್ವು ಅಂತಂತವಾಗಿ V1 ತಳಿ ಇತ್ತು V1 ತಳಿ ಬಂದ್ಮೇಲೆ S36 ಅಂತ ಬಂತು 36 ಬಂದ್ಮೇಲೆ ಆಮೇಲೆ V1 ತಳಿ ಬಂತು V1 ತಳಿ ಬಂದ್ಮೇಲೆ ನಾವು ಆಗಲೇ 20 ವರ್ಷದಲ್ಲಿ V1 ತಳಿನ ನಾವು ಚಾಲ್ತಿಗೆ ತಗೊಂಡು ನಮ್ಮ ಭೂಮಿ ಒಟ್ಟಿಗೆ 3.5 ಎಕರೆ ಭೂಮಿಯಲ್ಲಿ 3 ಎಕರೆಗೆ ನಾವು ರೇಷ್ಮೆನ ಅಳವಡಿಸ್ಕೊಂಡು ಪ್ರತಿ ಬೆಳೆ 250 ಮೊಟ್ಟೆನ ನಾವು ಮರಿ ಮಾಡ್ತಾ ಇದ್ದೋ ಹಾಗಾಗಿ ಅಂತಂತವಾಗಿ ಲೇಬರ್ ಕಾಸ್ಟ್ ಜಾಸ್ತಿ ಆದ್ಮೇಲೆ ಏನಾಯ್ತು ಇವಾಗ ಕಡಿಮೆ ಮಾಡ್ಕೊಂಡು 3 ಎಕರೆಯಲ್ಲಿದ್ದ 1.5 ಎಕರೆಗೆ ನಾವು ತಗೊಂಡು 1 ತಿಂಗಳು ಬಿಟ್ಟು 150 ಮೊಟ್ಟೆನ ನಾವು ಮಾಡ್ತಾ ಇದೀವಿ ಸರ್ ತಂಬಾಕು ಸಹ ಬೆಳೀತಾ ಇದ್ರಿ ನೀವು ಈ ಪರಿವರ್ತನೆ ಹೆಂಗಾಯ್ತು ಅಂತ ತಂಬಾಕುಗೆ ನಾವು ಮಾಡೋ ಶ್ರಮ ಮತ್ತೆ ಇವೆಲ್ಲ ಹೇಳಿ ವರ್ಷಕ್ಕೆ ಒಂದೇ ಸಾರಿ ಆದಾಯ ಬರೋದ್ರಿಂದ ನಾವು ಅದಕ್ಕೆ ಅಮೌಂಟ್ ಅನ್ನ ತೊಡಸ್ಕೊಂಡು ಹೋಗ್ತಾ ಇರಬೇಕು ಹಾಗಾಗಿ ಅದನ್ನು ಒಂದೇ ಸಲ ಬರೋಷ್ಟರೊಳಗೆ ನಾವು ಆಗ್ಲೇ ಅದಕ್ಕಿಂತ ಬಡ್ಡಿ ಕಟ್ಟಿ ಅಲ್ಲಿ ಇಲ್ಲಿ ನಾವು ಒಡವೆ ಗಿಡವೆ ಅಡ ಇಟ್ಕೊಂಡು ಅದೆಲ್ಲ ಲಾಸ್ಟ್ ಕೊನೆಯಲ್ಲಿ ಬಿಡಿಸೋಷ್ಟರೊಳಗೆ ತಂಬಾಕುಗೆ ದುಡ್ಡೇ ಸಾಲ್ತಿತ್ತಿಲ್ಲ ಹಂಗಾಗಿ ರೇಷ್ಮೆನೆ ಉತ್ತಮ ಅನ್ನೋ ಒಂದು ನಮ್ಮ ಮನವರಿಕೆ ಆಯ್ತು ತಂಬಾಕಿನ ಬಿಟ್ಟು ರೇಷ್ಮೆ ಬಂದಿದ್ದೀವಿ ಸರ್ ಅಂದ್ರೆ ನಿಮಗೆ ಬುದ್ಧಿ ತಿಳಿದಾಗಿನಿಂದ ನಿಮ್ಮ ಮನೆಯಲ್ಲಿ ರೇಷ್ಮೆ ಕೃಷಿ ನಿರಂತರವಾಗಿ ನಡೀತಾ ಬಂದಿದೆ ಹೌದು ಹೌದು ತಳಿಗಳಲ್ಲಿ ಬದಲಾವಣೆ ಆಗಿದೆ ಹೌದು ಆಮೇಲೆ ಬೆಳೆಸೋ ವಿಧಾನದಲ್ಲಿ ಬದಲಾವಣೆ ಆಗಿದೆ ಹೌದು ಈಗ ಹೇಳಿ ನಟರಾಜ್ ಅವರೇ ಏನು ಒಂದ್ಸಲ ಜ್ಞಾಪಿಸ್ಕೊಳ್ಳಿ ಆವಾಗ ನಿಮ್ ತಂದೆ ಕಾಲದಲ್ಲೇನೋ ಆ ಒಂದು ಪರಿಸ್ಥಿತಿಯಲ್ಲೇ ಅವರು ಗರಿಷ್ಠ ಇಳುವರಿಯನ್ನ ಪಡಿತಾ ಇದ್ರು ನೀವು ಈಗ ಮಾಡ್ತಾ ಇದ್ದೀರಿ ಏನೆಲ್ಲ ಬದಲಾವಣೆಗಳಾಗಿದೆ ಈ ರೇಷ್ಮೆ ಕೃಷಿ ತಂತ್ರಜ್ಞಾನದಲ್ಲಿ ಸರ್ ಹಿಂದೆ ಏನಾಗಿತ್ತು ಅಂದ್ರೆ ನಮ್ಮ ತಂದೆಯವ್ರ ಕಾಲದಲ್ಲಿ ಒಂದು 35 ಕೆಜಿ 40 ಕೆಜಿ 100 ಮೊಟ್ಟೆಗೆ ತೆಗೆದ್ರೆ ಅದೇ ಒಂದು ಹೈಯೆಸ್ಟ್ ನಾವು ಲೀಡು ನಾವು ಉತ್ತಮವಾದ ತೆಗಿತೀವಿ ಅಂತ ಹೇಳ್ತಾರೆ ಈಗ 75-80 ಕೆಜಿ 85 ಕೆಜಿವರೆಗೂ 100 ಮೊಟ್ಟೆಗೆ ಬರ್ತಾ ಇದೆ ಈಗ ಏನಾಗಿದೆ ಅಂತ ಅಂದ್ರೆ ನಾವು ನಮ್ಮ ಒಂದು ಶ್ರಮದಿಂದ ಲೇಬರ್ ಕಡಿಮೆ ಮಾಡಿಕೊಂಡು ನಾವೇ ಮಾಡೋದ್ರಿಂದ 1 ಎಕರೆಗೆ ನಾವು ಉತ್ತಮವಾಗಿ ಅಂತ ಅಂದ್ರೆ 35-40 ಸಾವಿರ ರೂಪಾಯಿ ಒಂದು ತಿಂಗಳಲ್ಲಿ 1.5 ತಿಂಗಳಲ್ಲಿ ನಾವು ಸಂಪಾದನೆ ಮಾಡಬಹುದು ಹಿಂದೆ ತಾಂತ್ರಿಕತೆಗಳು ಸರ್ಕಾರದಿಂದ ಬಹಳಷ್ಟು ಕಡಿಮೆ ಇತ್ತು ಈಗ ಸರ್ಕಾರದಿಂದ ಬಹಳಷ್ಟು ಸಹಾಯಧನಗಳ ರೂಪದಲ್ಲಿ ನಮಗೆ ರೇಷ್ಮೆ ಬೆಳೆಗಾರರಿಗೆ ಉತ್ತೇಜನ ಕೊಡ್ತಾ ಇದ್ದಾರೆ ಅಲ್ಲಿ ಗಿಡ ನೆಡೋದ್ರಿಂದ ಹಿಡಿದು ನಮಗೆ ಮನೆ ಕಟ್ಟೋವರೆಗೂ ಗಿಡ ನೆಡೋಕೆ ಕೊಡ್ತಾರೆ ಮನೆ ಕಟ್ಟಕ್ಕೆ ಕೊಡ್ತಾರೆ ತೋಟ ನಿರ್ವಹಣೆ ಮಾಡಕ್ಕೆ ಕೊಡ್ತಾರೆ ಆಮೇಲೆ ಔಷಧಿಗಳು ಕೂಡ ನಮಗೆ ರೇಷ್ಮೆ ಇಲಾಖೆಯಿಂದ ಕೊಡ್ತಾರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಮ್ಮ ಹೊಲ ನಮ್ಮ ಮನೆ ಒಂದು ಕಾರ್ಯಕ್ರಮದಲ್ಲಿ ನಮಗೆ ನರ್ಸರಿ ಮಾಡಿಕೊಂಡು ತಳಿ ಅಭಿವೃದ್ಧಿ ಮಾಡೋಕ್ಕೂ ಕೂಡ ಅವರೇ ಸಹಾಯ ಮಾಡಿಕೊಡ್ತಾರೆ. ಹಾಗಾಗಿ ಎಲ್ಲಾ ಬೆಳೆಗಿಂತ ಹೋಲಿಸ್ಕೊಂಡ್ರೆ ರೇಷ್ಮೆ ಉತ್ತಮ ಅಂತ ನಮ್ಗೆ ಅನಿಸ್ತದೆ ಸರ್. ರೇಷ್ಮೆ ಬೆಳೆ ನಿರಂತರವಾಗಿ ನಿಮ್ಮ ಗಮನವನ್ನ ಬೇಡುತ್ತೆ ಅಂದ್ರೆ ಆ ಕಡೆ ಯಾವಾಗಲೂ ಒಂದು ಗಮನ ಇರಲೇಬೇಕು. ನೀವು ಯಾವಾಗ ಅದು 100 ಮರಿಯಾಗಿರ್ಲಿ 150 ಆಗಿರ್ಲಿ ಅಥವಾ ನೀವು ಹೇಳಿದಂಗೆ 300 ಆಗಿರ್ಲಿ ಒಂದ್ಸಲ ಶುರು ಮಾಡ್ತು ಅಂದ್ರೆ ಅದು ಪೂರ್ತಿ ಗೂಡಾಗೋ ತನಕ ಅದರ ಜವಾಬ್ದಾರಿ ಇದ್ದೇ ಇರುತ್ತೆ. ಹೇಳಿ, ನಿಮ್ಮ ಅನುಭವದಲ್ಲಿ ಹೆಂಗೆ ನೀವು ನಿರ್ವಹಣೆ ಮಾಡ್ತಾ ಹೋಗ್ತೀರಿ, ಕುಟುಂಬದ ಸದಸ್ಯರು ಇದಕ್ಕೆ ಯಾವ ರೀತಿ ಸಹಕಾರ ನೀಡ್ತಾ ಇದ್ದಾರೆ? ಸರ್, ಇಲ್ಲಿ ರೇಷ್ಮೆಗೆ ಒಂದಕ್ಕೆ ಅವಲಂಬಿಸ್ಕೊಂಡು ಹೋಗ್ಬಾರ್ದು. ನಾವು ಸಿಲ್ಕ್ ಅಂಡ್ ಮಿಲ್ಕ್ ಅಂಡ್ ಕಾಟನ್ ಅಂತ, ಸಿಲ್ಕ್ ರೇಷ್ಮೆ, ಮಿಲ್ಕ್ ಅಂದ್ರೆ ನಮ್ಗೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ನಮ್ಗೆ ದಿನನಿತ್ಯದ ನಮ್ಮ ಮನೆಗೂ ಬೇಕಾಗ್ತದೆ ಹಾಲು, ದಿನನಿತ್ಯ ಹಾಲು ಬೇಕು. ಮತ್ತೆ ಕಾಟನ್ ಅಂದ್ರೆ ಒಂದ್ ವರ್ಷಕ್ಕೆ ಒಂದ್ ಬೆಳೆ ಕಾಟನ್ ಅತಿ ಹಾಕೊಂಡ್ರೆ ಅದು ದೀರ್ಘಾವಧಿ ಬೆಳೆ. ಈ ತರ ನಾವು ಬೇರೆ ರೇಷ್ಮೆ ಜೊತೆಗೆ ನಾವು ಅದನ್ನು ನಾವು ರೂಢಿಸ್ಕೊಂಡಾಗ ನಾವು ಎಲ್ಲಕ್ಕೂ ನಾವು ಅವಲಂಬಿಸ್ಕೊಂಡ್ರೆ ಮಾತ್ರ ಬರೀ ರೇಷ್ಮೆಗೆ ನಾವು ಸೀಮಿತವಾಗ್ಬಿಟ್ರೆ ನಮ್ಗೆ ರೇಷ್ಮೆಗೆ ಕೆಲಸ ಕಡಿಮೆ ಆಗಿದೆ. ಬೆಳಿಗ್ಗೆ 1.5 ಗಂಟೆ ಕೆಲಸ ಮತ್ತೆ ಸಾಯಂಕಾಲ 1.5 ಗಂಟೆ ಕೆಲಸ, ದಿನಕ್ಕೆ 3 ಗಂಟೆ ಕೆಲಸ ಮಾಡಿದ್ರೆ ಮಾತ್ರ ರೇಷ್ಮೆಗೆ ನಮ್ಗೆ ನಾವು ಚಿಕ್ಕದಾಗಿ ಒಂದು 100-150 ಮಟ್ಟ ನಾವು ಮಾಡೋದ್ರಿಂದ ಉತ್ತಮವಾದಂತ ಬೆಳೆ ಬಂದ್ರೆ ಒಂದು ಸಂಸಾರಕ್ಕೆ ಆರಾಮವಾಗಿ ನಾವು ಉತ್ತಮವಾಗಿ ಒಬ್ಬ ಸರ್ಕಾರಿ ನೌಕರ ಏನು ಸಂಬಳ ತಗೋಬಹುದು ಅದೇ ರೀತಿಯಲ್ಲಿ ನಾವು ರೈತ ಶ್ರಮ ಕಡಿಮೆ ಮಾಡಿ ಕ್ರಮವಾಗಿ ಮಾಡಿದ್ರೆ ಬದುಕನ್ನ ನಾವು ಕಂಡ್ಕೋಬಹುದು ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ಈಗ ಸಿಲ್ಕ್ ಮಿಲ್ಕ್ ಕಾಟನ್ ಅಂದ್ರಿ, ನೀವು ಕಾಟನ್ ಬೆಳಿತಿಲ್ಲ ಆದ್ರೆ ಭತ್ತ ಬೆಳಿತೀರಿ? ಇಲ್ಲ, ಭತ್ತ ಶುಂಠಿ ಬೆಳಿತೀವಿ. ಶುಂಠಿ ವರ್ಷಕ್ಕೊಂದ್ ಬೆಳೆ, ಕಾಟನ್ ಕೂಡ ವರ್ಷಕ್ಕೊಂದ್ ಬೆಳೆ, ಕಬ್ಬು 1 ವರ್ಷಕ್ಕೊಂದ್ ಬೆಳೆ, ಅಡಿಕೆ 1 ವರ್ಷಕ್ಕೊಂದ್ ಬೆಳೆ. ಹಂಗೆ ಕಾಟನ್ ಅಂತ ಸಿಲ್ಕ್ ಅಂಡ್ ಮಿಲ್ಕ್ ಅಂಡ್ ಕಾಟನ್ ಅಂತ ಯಾಕಂತೀವಿ ಅಂತ ಹೇಳಿದ್ರೆ ದೀರ್ಘಾವಧಿ ಬೆಳೆನ ಒಂದನ್ನ ನಾವು ಒಂದ್ ಪಕ್ಕಕ್ಕೆ ಒಂದ್ ಎಕರೆಯಲ್ಲಿ 1/2 ಎಕರೆಗೋ 1 ಎಕರೆಗೋ ದೀರ್ಘಾವಧಿ ಬೆಳೆ ಹಾಕೋಬೇಕು. ಡೈಲಿ ಖರ್ಚಿಗೆ ಹಾಲನ್ನ ಇಟ್ಕೋಬೇಕು, ತಿಂಗಳ ಖರ್ಚಿಗೆ ನಾವು ರೇಷ್ಮೆನೇ ಇಟ್ಕೊಂಡ್ರೆ ನಮ್ಗೆ ಡೈಲಿ ಖರ್ಚು ಆಯ್ತದೆ, ತಿಂಗಳ ಖರ್ಚು ಆಯ್ತದೆ, ವರ್ಷದ ಆದಾಯನು ಕೂಡ ಅದರಲ್ಲೇ ದೀರ್ಘಾವಧಿ ಬೆಳೆನ ಬೆಳೆಯಕ್ಕೆ ನಮ್ಗೆ ಸಹಕಾರ ಸಿಗ್ತದೆ ಸರ್. ಒಂದೇ ಬೆಳೆಗೆ ನಾವು ರೇಷ್ಮೆನೇ ಹಾಕಿದೀವಿ ಅಂತ ಅಂದ್ರೆ ರೇಷ್ಮೆಲ್ಲೂ ಮಾಡಕ್ಕಾಗೋದಿಲ್ಲ, ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಅವ್ರಿಗೆ ತಿಂಗಳ ಖರ್ಚಾಯ್ತದೆ, ಇವೆಲ್ಲಾನು ಇರೋದ್ರಿಂದ ನಾವು ಎಲ್ಲಾನು ಅಳವಡಿಸ್ಕೊಂಡ್ರೆ ಮಾತ್ರ ರೈತ ಬದುಕಕ್ಕೆ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ನಿಮ್ಮ ಮೊದಲ ವಿಚಾರ ಸಿಲ್ಕ್ ಬರೋಣ. ಹೌದು ಸರ್. ರೇಷ್ಮೆ ತಳಿಗಳು ಈಗಿರೋದು ಯಾವುದು ಮತ್ತೆ ಹಿಪ್ಪನೇರಳೆ ತಳಿಗಳಲ್ಲೂ ಬದಲಾವಣೆ ಆಗಿದೆ. ಈ ಹುಳುವಿನ ಸಾಕಣೆಯಲ್ಲಿ ಮೊದಲೆಲ್ಲ ನೀವು ಎಲೆಯನ್ನ ಕತ್ತರಿಸಿ ಸಾಕಬೇಕಾಗಿತ್ತು, ಈಗ ರೆಂಬೆ ಪದ್ಧತಿ ಬಂದಿದೆ. ಈ ಒಂದು ಬದಲಾವಣೆಗಳ ಬಗ್ಗೆ ಹೇಳಿ, ನೀವು ಯಾವ ತಳಿ ಇದೆ ಹಿಪ್ಪನೇರಳೆ, ಹಿಪ್ಪನೇರಳೆ ತೋಟದ ನಿರ್ವಹಣೆ ಹೆಂಗ್ ಮಾಡ್ತಾ ಇದ್ದೀರಿ, ಅದಕ್ಕೆ ಬೇಕಾದ ಒಂದು ಗೊಬ್ಬರ ಆಗ್ಲಿ ಗುಣಮಟ್ಟದ ಸೊಪ್ಪನ್ನ ನೀವು ಪಡೆದು ಅದನ್ನ ಮನೆ ತನಕ ತಲುಪಿಸಿ ಈ ಒಂದು ಹುಳುಗಳಿಗೆ ಹಾಕುವಂತ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನಗಳು ಇರುತ್ತೆ? ಸರ್, ಏನಾಗಿದೆ ಅಂತ ಅಂದ್ರೆ ನಮ್ಮಲ್ಲಿ ನಾವು ಯಾವುದೋ ಒಂದು ರಾಸಾಯನಿಕಕ್ಕೆ ಮೊರೆ ಹೋಗ್ಬಾರ್ದು, ಭೂಮಿನ ಒಂದು ತಾಕತ್ತಾಗಿ ಮೊದಲು ಆಯ್ಕೆ ಮಾಡ್ಕೋಬೇಕು, ನಾವು ತಳಿ ಆಯ್ಕೆ ಮಾಡ್ಕೋಬೇಕು. ತಳಿ ಆದ್ಮೇಲೆ ಭೂಮಿ, ಒಳ್ಳೆ ತಳಿಯನ್ನ ನಾವು ಒಳ್ಳೆ ಉತ್ತಮವಾದ ಭೂಮಿಗೆ ಹಾಕೊಂಡಿದ್ದೇ ಆದ್ರೆ ಏನಾಗ್ಬೋದು, ಉತ್ತಮವಾದ ಗುಣಮಟ್ಟದ ಗೂಡು ತೆಗಿಬಹುದು. ಅಂದ್ರೆ ಏನಾಗಿದೆ ಅಂತ ಅಂದ್ರೆ ನಾವು ಯಾವ್ದೋ ಒಂದು ಮೂಲೆಗೆ ಯಾವ್ದೋ ಒಂದು ಬರಡು ಭೂಮಿಗೆ ನಾವು ರೇಷ್ಮೆ ಹಾಕ್ಬಿಟ್ಟು ಬೆಳೆ ಬರಲಿಲ್ಲ ಅಂತ ಅನ್ಕೋಬಾರ್ದು. ಹಾಗಾಗಿ ಉತ್ತಮವಾಗಿರೋ ತಳಿ ತಗೊಬಂದು ಸಾವಯವ ಗೊಬ್ಬರಕ್ಕೆ ಭೂಮಿನ ನಾವು ಪರಿವರ್ತನೆ ಮಾಡ್ಕೋಬೇಕು, ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. 75% ನಾವು ಆದಷ್ಟು ರೇಷ್ಮೆಗೆ ಸಾವಯವ ಗೊಬ್ಬರ ಕೊಟ್ಟಿಗೆ ಗೊಬ್ಬರವನ್ನ ಅಳವಡಿಸ್ಕೊಂಡ್ರೆ ಮಾತ್ರ ಉತ್ತಮವಾದಂತ ಗುಣಮಟ್ಟದ ನಾವು ರೇಷ್ಮೆ ಗೂಡನ್ನ ತೆಗಿಬಹುದು. ನಾವು ರೇಷ್ಮೆ ಬೆಳೆದ್ರೆ ಸಾಲದು, ವಿದೇಶಿ ಮಟ್ಟದಲ್ಲಿ ಫೈಟ್ ಮಾಡೋ ರೀತಿಯಲ್ಲಿ ನಾವು ರೇಷ್ಮೆ ಗೂಡನ್ನ ಉತ್ಕೃಷ್ಟವಾದ ಗೂಡನ್ನ ಬೆಳಿಬೇಕು, ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಆಗಬೇಕು. ಅಲ್ಲಿ ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಆಗ್ಬೇಕಾದ್ರೆ ನೀವ್ ಹೇಳ್ದಂಗೆ ಹಿಪ್ಪನೇರಳೆ ತಳಿಯ ಆಯ್ಕೆಯಿಂದ ಶುರು ಆಗುತ್ತೆ ಅಲ್ವಾ? ಈ ಎಷ್ಟು ಕ್ಷೇತ್ರದಲ್ಲಿ ಹಿಪ್ಪನೇರಳೆಯನ್ನ ನೀವೇ ಬೆಳೀತಾ ಇದ್ದೀರಿ? ಸರ್, ನಾವು 1.5 ಎಕರೆ ಭೂಮಿ ಪ್ರದೇಶದಲ್ಲಿ ಹಾಕಿದೀವಿ, 1.5 ಎಕರೆ ಪ್ರದೇಶದಲ್ಲಿ ಹಾಕಿದೀವಿ. ನಾವು 5 ವರ್ಷದಿಂದ 6-8 ವರ್ಷದೊಳಗಡೆ 1 ಎಕರೆ 1.5 ಎಕರೆ ಭೂಮಿನ 5 ವರ್ಷ ಮತ್ತೆ 10 ವರ್ಷ ಒಳಗಡೆ ಆ ಜಾಗವನ್ನ ಬೇರೆ ಜಾಗವನ್ನ ಶಿಫ್ಟ್ ಮಾಡ್ಕೋತೀವಿ. ಅಲ್ಲಿಯ ಭೂಮಿಯ ಗುಣಲಕ್ಷಣಗಳ ಆಧಾರದ ಮೇಲೆ ಆ ಭೂಮಿಲಿ ಇಟ್ಕೊಂಡಿರ್ತೀವಿ. ಆ ಭೂಮಿಗೆ ನಾವು ಎಷ್ಟು ಸಾಕಷ್ಟು ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ಬೋದು, ಇಲಾಖೆ ಸಹಾಯದಿಂದ ಟ್ರಂಚಿಂಗ್ ಮಲ್ಚಿಂಗ್ ಐತೆ ಅದನ್ನು ಕೂಡ ಬಳಸ್ಕೊಂಡು ಅದು ನಾವು ಪ್ರತಿ ಒದಿಕೆಯನ್ನ ನಾವು ಪ್ರತಿ ವರ್ಷ ಹಾಕೊಂಡೆ ಹೋಗುದೇ ಆದ್ರೆ ಅಲ್ಲಿ ಭೂಮಿಲಿ ಜೀವಸಾರ ಹ್ಯೂಮಸ್ ಜಾಸ್ತಿ ಮಾಡ್ಕೊಂಡ್ರೆ ಉತ್ತಮವಾದ ಬೆಳೆ ಬೆಳಿಬಹುದು, ಉತ್ತಮವಾದ ಇಳುವರಿ ತೆಗಿಬಹುದು, ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಮೇಂಟೈನ್ ಮಾಡಕ್ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿಗೆ 1.5 ಎಕರೆ ಪ್ರದೇಶದಲ್ಲಿ ಹಿಪ್ಪನೇರಳೆಯನ್ನ ಸತತವಾಗಿ ನೀವು ಬೆಳಿತೀರಿ, ಬೆಳೆ ಪ್ರದೇಶವನ್ನ ಬದಲಾಯಿಸ್ತಾ ಹೋಗ್ತೀರಿ 5-6 ವರ್ಷ ಆದ್ಮೇಲೆ. ಈಗ ಒಂದು ಆ ಬೆಳೆ ಪ್ರದೇಶದಲ್ಲಿ ಎಷ್ಟು ಬೆಳೆ ಸಿಗುತ್ತೆ ಅದು ಬಹುಶಃ ಈಗ ನೀವು ಏನು 150 ಮಾಡ್ತಾ ಇದ್ದೀರಿ ಅದಕ್ಕೆ ಜಾಸ್ತಿನೇ ಆಗ್ಬೋದು ಅಲ್ವಾ? ಏನು ಅಂದ್ರೆ 150 ಮಟ್ಟನೇ ಇಲ್ಲ, ವಾತಾವರಣಕ್ಕೆ ಅನುಗುಣವಾಗಿ ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಆಯ್ತದೆ, ಆಮೇಲೆ ಮಳೆಗಾಲದಲ್ಲಿ ಸೊಪ್ಪು ಜಾಸ್ತಿ ಬರ್ತದೆ, ಆ ಟೈಮಲ್ಲಿ 200 ಮಟ್ಟನ ಕೂಡ ತೆಗಿಬಹುದು. ಮತ್ತೆ ಬೇಸಿಗೆ ಕಾಲದಲ್ಲಿ ಮತ್ತೆ ಒಂದ್ ಸ್ವಲ್ಪ ಕಡಿಮೆ ಆಗ್ಬಹುದು, ಉಷ್ಣಾಂಶ ಜಾಸ್ತಿ ಆಯ್ತದೆ, ನಾವು ಬೋರ್ ನಲ್ಲಿ ನೀರು ಕಡಿಮೆ ಆದಾಗ ಆಗ ಒಂದ್ ಸ್ವಲ್ಪ 120 ಮಟ್ಟನ ತರಬಹುದು, 150 ಮಟ್ಟನ ತರಬಹುದು. ಹಾಗೆ ವಾತಾವರಣದ ವೈಪರೀತ್ಯ ಆಧಾರದ ಮೇಲೆ ನಾವು ಬೆಳೆಗಳನ್ನ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ತೀವಿ, ಮೊಟ್ಟೆಗಳ ಸಂಖ್ಯೆ ಕಡಿಮೆ ಮಾಡ್ತೀವಿ. ಈಗೇನಾಗಿದೆ ಅಂತಂದ್ರೆ ನಮ್ಗೆ ಇಲಾಖೆ ಸಹಾಯದಿಂದ FC1 FC2 ಅಂತ ಬಿತ್ತನೆಗಳು ತಳಿನು ಮಾಡಬಹುದು, ಬೈವೆಟಿನ್ ಹೈಬ್ರಿಡ್ ತಳಿಗಳು ಈ ಹೊಸದಾಗಿ 100 ಕೆಜಿ ಬರುವಂತ ಒಂದು ಸರ್ಕಾರದಿಂದ ಒಳ್ಳೆ ಉತ್ತಮವಾದ ತಳಿಗಳು ಬಂದಿದೆ. ಹಂಗಾಗಿ ಒಳ್ಳೆ ತಳಿಗಳ ಆಯ್ಕೆ, ಮತ್ತೆ ಚಾಕಿ ಸಾಕಾಣಿಕೆ ಕೇಂದ್ರನು ಕೂಡ ಈಗ ಇವರು ಬೇರೆ ಬೇರೆ ಬೇರೆ ಕಡೆ ಮಾಡ್ತಾ ಇದಾರೆ ಚಾಕಿ ಸಾಕಾಣಿಕೆ. ಇದರಿಂದ 10 ದಿನ ನಮ್ಗೆ ಸೇವ್ ಆಯ್ತದೆ, 10 ದಿನ ಇನ್ನು 25 ದಿನ ಮಾತ್ರ ನಮ್ಗೆ ಹಾರ್ವೆಸ್ಟ್ ಗೂಡು ತಗೊಂಡೋಗಕ್ಕೆ ಅನುಕೂಲ ಆಯ್ತದೆ. ಹಾಗಾಗಿ ಸರ್ಕಾರದಿಂದ ಚಾಕಿ ಸಾಕಾಣಿಕೆಗೂ ಕೂಡ ಒಂದು 100 ಮಟ್ಟಿಗೆ 1,000 ರೂಪಾಯಿ ಸಹಾಯಧನ ಕೂಡ ಬರ್ತಾ ಇದೆ. ಹಾಗಾಗಿ ಮತ್ತೆ ಕೊರೋನಾ ಮತ್ತೆ ಟೈಮಲ್ಲಿ ನಮ್ಗೆ ಗೂಡಿಗೆ ದರ ಕಡಿಮೆ ಆದಾಗ ಅಂತ ಒಂದು ಸನ್ನಿವೇಶದಲ್ಲಿ ಮಾರುಕಟ್ಟೆಯಲ್ಲೂ ಕೂಡ ಸಹಾಯಧನವನ್ನು ಗೂಡಿಗೆ ಪ್ರತಿ ಕೆಜಿಗೆ 150 ರೂಪಾಯಿ ಅದನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲಾ ಬೆಳೆಗಳಿಗೂ ಸರ್ಕಾರದಿಂದ ಸಹಾಯಧನ ಕಡಿಮೆ ಆದ್ರೂ ನಮ್ಮ ರೇಷ್ಮೆ ಉದ್ಯಮಿ ಏನಾಗಿದೆ ಅಂತ ಅಂದ್ರೆ ವಾಣಿಜ್ಯ ಉದ್ಯಮಿ ರೀತಿಯಲ್ಲಿ ಆಗ್ತಾ ಇದೆ. ಮತ್ತೆ ಸರ್ಕಾರದಲ್ಲಿ ಏನಾಗಿದೆ ಅಂತ ಅಂದ್ರೆ ದೊಡ್ಡ ದೊಡ್ಡ ಮಲ್ಟಿ ಮಿಷಿನ್ಗಳನ್ನ ತರೋದ್ರ ಜೊತೆಗೆ ನಮ್ಮಲ್ಲಿ ಗುಡಿ ಕೈಗಾರಿಕೆಗಳು ಹಿಂದೆ ಏನಿದ್ದು ಚರಕಗಳಿದ್ದು ಆ ತರ ಚರಕಗಳನ್ನ ಮಾಡಿ ಪ್ರತಿ ಈಗ ಮನೆಗಳಲ್ಲೂ ಒಂದೊಂದು ಆಯಾ ಒಂದು ನಿರುದ್ಯೋಗ ಸಮಸ್ಯೆ ಇರುವಂತ ಮನೆಗಳಿಗೆ ಚರಕಗಳನ್ನ ನಾವು ಕೊಟ್ಟಾಗ ಸರ್ಕಾರದಿಂದ ಆ ಒಂದು ಕೈಮಗ್ಗಗಳಾದಾಗ ಹೆಚ್ಚು ಬೇಡಿಕೆ ರೇಷ್ಮೆಗೆ ಬರ್ತದೆ. ಹಂಗಾಗಿ ಜೊತೆಗೆ ಮಾಡೋರು ಕೂಡ ಜಾಸ್ತಿ ಆಯ್ತಾರೆ. ಅಟ್ ಲೀಸ್ಟ್ ಏನಾಗಿದೆ ಅಂತ ಅಂದ್ರೆ ರೈತರಿಗೆ ರೇಷ್ಮೆ 400 ರೂಪಾಯಿಂದ ಕಡಿಮೆ ಬಂದ್ರೆ ರೈತನಿಗೆ ನೋವಾಯ್ತದೆ ಕಡಿಮೆ, ಆಮೇಲೆ ಕೈ ಸುಟ್ಕೋತಾನೆ. ಹಂಗಾಗಿ 400 ರೂಪಾಯಿಂದ ಮೇಲೆ ಬರ್ಬೇಕೇ ಹೊರತು ನಮ್ಗೆ 300-350 ರೂಪಾಯಿ ಖರ್ಚು ಬೀಳ್ತದೆ. ಇವತ್ತಿನ ಒಂದು ರಸಗೊಬ್ಬರ ಆಗ್ಬಹುದು, ಕೊಟ್ಟಿಗೆ ಗೊಬ್ಬರ ಆಗ್ಬಹುದು, ಎಲ್ಲವನ್ನು ನಾವು ನೀರಾವರಿ ನಿರ್ವಹಣೆ ಎಲ್ಲವನ್ನು ನೋಡಿದಾಗ ಆ ರೀತಿ ಖರ್ಚು ಬರ್ತದೆ ಸರ್. ಈಗ ಇಪ್ಪನೇರಳೆ ನಿಮ್ಮ ತೋಟದಲ್ಲಿ ಇರೋದು ಎಷ್ಟು ವರ್ಷದ ಗಿಡಗಳು ಈಗ? ಸರ್, ನಮ್ಮಲ್ಲಿ ಈಗ 4 ವರ್ಷದ ಗಿಡಗಳಿದೆ. 4 ವರ್ಷ ಗಿಡ ನಾವು ಮತ್ತೆ ಈಗ ನಾವು ಮರಗಡ್ಡಿಗೆ ಹೋಗ್ಬೇಕು ಅಂತ ಅನ್ಕೊಂಡು ಮಾಡ್ತಾ ಇದೀವಿ. 8x8 ಮಾಡ್ಕೊಂಡ್ರೆ ಅದು ಉತ್ತಮವಾದ ಒಂದು ಗಿಡಕ್ಕೆ ಒಂದು ಮೊಟ್ಟೆ ತರಬಹುದು ಅಂತ ಅನ್ಬಿಟ್ಟು ನಮ್ಗೆ ತರಬೇತಿ ಸಮಯದಲ್ಲಿ ಹೇಳಿದ್ದಾರೆ. ಹಂಗಾಗಿ ಮರಗಡ್ಡಿ ಆದ್ರೆ 200 ಗಿಡ ಒಂದು ಎಕರೆಗೆ 200-250 ಗಿಡ ಬರ್ತವೆ, 250 ಮೊಟ್ಟೆನೆ ತರಬಹುದು ಅಂತ ಅನ್ಬಿಟ್ಟು ಒಂದು ಸಲಹೆ ಕೊಟ್ಟಿದ್ದಾರೆ. ಈಗ ಆ ಒಂದು ಪ್ರದೇಶವನ್ನು ಮರಗಡ್ಡಿಗೆ ನಾವು ಬದಲಾವಣೆ ಮಾಡ್ಕೋಬೇಕು ಅಂತ ಒಂದು ಪ್ಲಾನ್ ಹಾಕೊಂಡಿದೀವಿ ಸರ್. ಇನ್ನೊಂದ್ ಜೊತೆಲಿ ನೀವ್ ಹೇಳಿದ್ರಿ ಮಿಲ್ಕ್ ಆಮೇಲೆ ಬರೋಣ, ಇನ್ನೊಂದು ನೀವ್ ಹೇಳಿದ್ದು ಇನ್ನೊಂದು ಬೆಳೆ ಕಾಟನ್ ಅಂತ ಹೇಳಿದ್ರೆ ಈಗ ಶುಂಠಿ. ಹೌದು, ಶುಂಠಿಯನ್ನು ಸಹ ಬಹಳ ಯಶಸ್ವಿಯಾಗಿ ನೀವು ಬೆಳೆದಿದ್ದೀರಾ ಅಂತ ಗೊತ್ತಾಯ್ತು. ಹೇಳಿ, ಶುಂಠಿ ಕೃಷಿಯಲ್ಲಿ ಈ ರೀತಿಯ ಒಂದು ಇಳುವರಿ ಪಡಿಬೇಕಾದ್ರೆ ನೀವು ಅನುಸರಿಸಿದಂತಹ ಕ್ರಮಗಳು ಯಾವ ತರ ಇದ್ವು? ಸರ್, ಶುಂಠಿಗೆ ನಾವು ಶ್ರಮಕ್ಕಿಂತ ಕ್ರಮ ವಹಿಸಿಕೊಳ್ಳೋದು ಉತ್ತಮ. ಕ್ರಮವಾಗಿ ಅಂತ ಅಂದ್ರೆ ಅದಕ್ಕೆ ಬೇಕಾದಂತ ಲಘು ಪೋಷಕಾಂಶಗಳು ಹೆಚ್ಚಿನ ಅವಶ್ಯಕತೆ ಶುಂಠಿಗೆ ಬೇಕಾಗ್ತದೆ. ಲಘು ಪೋಷಕಾಂಶಗಳು ಅಂದ್ರೆ ರಾಸಾಯನಿಕವಾಗಿ ನಾವು ಶುಂಠಿ ಬೆಳೆಯೋದಕ್ಕಿಂತ ಮೊದಲು ಆರ್ಗ್ಯಾನಿಕವಾಗಿ ಶುಂಠಿ ಬೆಳೆಯೋದನ್ನ ರಾಸಾಯನಿಕ ಒಂದ್ ಸ್ವಲ್ಪ ಕಡಿಮೆ ಮಾಡಿ ಆರ್ಗ್ಯಾನಿಕವಾಗಿ ಕೊಟ್ಟಿಗೆ ಗೊಬ್ಬರಗಳು, ಈಗ ಕೋಳಿ ಗೊಬ್ಬರಗಳು ಅಂತ ಇದ್ ಮಾಡ್ತಾರೆ. ಕೋಳಿ ಗೊಬ್ಬರನು ರಾಸಾಯನಿಕಕ್ಕೆ ಸ್ವಲ್ಪ ಇದಾಗಿರ್ತದೆ. ಹಂಗಾಗಿ ಜೊತೆಗೆ ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕೊಂಡು ಆರ್ಗ್ಯಾನಿಕ ಪದ್ಧತಿಯಿಂದ ಮಾಡ್ಕೊಂಡಾದಾಗ ಭೂಮಿನ ಒಂದು ಸಮತೋಲನವಾಗಿ ಕಾಪಾಡ್ಕೊಂಡು ಹೋದಾಗ ಉತ್ತಮವಾದಂತ ಇಳುವರಿ ಮಾಡಬಹುದು. ಸೊ ನಮ್ಮಲ್ಲಿ ನಾವು ಕೂಡ ಈ 1 ಎಕರೆ ಶುಂಠಿಲಿ 350-400 ಚೀಲ ಶುಂಠಿಯ ನಾವು ಈಗಾಗಲೇ ಬೆಳೆದಿದ್ವಿ. ಹಂಗಾಗಿ ಶುಂಠಿ ಉತ್ತಮವಾಗಿದೆ. ಆದ್ರೆ ಎಲ್ಲರೂ ಶುಂಠಿಗೆ ಸೀಮಿತವಾಗಬಾರ್ದು, ಎಷ್ಟಕ್ಕೆ ಬೇಕು ಸೀಮಿತ ಅಷ್ಟೇ ಮಾಡ್ಕೊಂಡ್ರೆ ಶುಂಠಿಲಿ ಆದಾಯ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಅಂದ್ರೆ ನೀವು ಒಳ್ಳೆ ಮಾತು ಹೇಳಿದ್ರಿ. ಈಗ ಮಾಡೋ ಶ್ರಮ ಜೊತೆಗೆ ಆ ಕ್ರಮನೂ ಸರಿಯಾಗಿರ್ಬೇಕು ಅನ್ಕೊಂಡು ಹೇಳಿ. ಕ್ರಮ ಅಂದ್ರೆ ಶುರುವಾಗೋದು ಬಿತ್ತನೆ ಆಯ್ಕೆಯಿಂದ, ಎಲ್ಲಿಂದ ಬಿತ್ತನೆ ತಂದ್ರಿ, ಆಮೇಲೆ ಆ ನಂತರದಲ್ಲಿ ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟಂಗೆ ಆ ಬೆಳೆ ಏನ್ ಬೇಡುತ್ತೆ ಅದನ್ನ ಪೂರೈಸೋ ನಿಟ್ಟಿನಲ್ಲಿ ಹಂತ ಹಂತವಾಗಿ ಹೇಳಿ ಯಾವ ರೀತಿ ಈ ಒಂದು ಇಳುವರಿ ಪಡೆಯೋದಕ್ಕೆ ಸಾಧ್ಯ ಆಯ್ತು ಅಂತ. ಸರ್, ನಮ್ಮೂರ ಪಕ್ಕದಲ್ಲಿ ಮೈಲಾಂಬೂರು ಅಂತ ಐತೆ, ಅಲ್ಲಿ ಉತ್ತಮವಾದಂತ ನಮಗೆ ಸ್ನೇಹಿತರು ಆತ್ಮೀಯ ಸ್ನೇಹಿತರು ಹೇಳಿದ್ರು ಉತ್ತಮವಾದಂತ ಶುಂಠಿ ಇದೆ ಅಂತ ಹೇಳಿದ್ರು. ಅಲ್ಲಿಂದ ಒಂದು ಶುಂಠಿ ಬಿತ್ತನೆಗೆ ತಗೊಬಂದು ನಾವು ಜೀವಾಮೃತ ಬೀಜಾಮೃತ ಒದಿಕೆ ನೈಸರ್ಗಿಕ ಕೃಷಿ ಬಗ್ಗೆ ನಾವು ಆದಷ್ಟು ಸ್ವಲ್ಪ ತಿಳುವಳಿಕೆ ಜ್ಞಾನ ಇರೋದ ದೇಶದಿಂದ ನಾವು ಬೀಜಾಮೃತ ಮಾಡೋ ವಿಧಾನದಲ್ಲಿ ಅದನ್ನ ಗಣನೆಗೆ ತಗೊಂಡು ಬೀಜಾಮೃತ ಮಾಡಿಕೊಂಡು ಬೀಜಾಮೃತ ಆದ್ಮೇಲೆ ಅದನ್ನ ನಾವು ಬೇವಿನಿಂಡಿ ಆಗಿರ್ಬೋದು, ಆಮೇಲೆ ಸುಡಮನಸ್ಸು, ಆಮೇಲೆ ಇವೆಲ್ಲ ಲಘು ಪೋಷಕಾಂಶಗಳೆಲ್ಲನ್ನು ಅದಕ್ಕೆ ಹಾಕಿ ಕೃಷಿ ಇಲಾಖೆಯಿಂದ ಒಂದು ಟ್ರೈಕೋಡರ್ಮಾ ಸುಡಮನಸ್ಸು ಇವೆಲ್ಲನೂ ಕೃಷಿ ಇಲಾಖೆಯಿಂದ ತಗೊಬಂದು ಆಮೇಲೆ ಟ್ರೈಕೋಡರ್ಮಾ ಇವೆಲ್ಲವನ್ನು ನಾವು ಒಂದು ಕಡೆ ಮಿಕ್ಸ್ ಮಾಡಿ ಅದನ್ನ ಗುಣಿಗೆ ಹಾಕೊಂಡು ಅದರಿಂದ ನಾವು ಉತ್ತಮವಾದಂತ ಮಲ್ಚಿಂಗ್ ಮಾಡ್ದು, ನೆಲ್ಲಲ್ಲಿ ಹೊದಿಕೆ ಮಲ್ಚಿಂಗ್ ಮಾಡ್ದು. ಮತ್ತೆ ಏನಾಯ್ತು ಅಂತಂದ್ರೆ, ಯಾವ್ಯಾವ ಸಮಯಕ್ಕೆ ಶುಂಠಿ ಆಗ್ಲಿ ಮತ್ತೆ ಬೇರೆ ಯಾವ್ದಾರು ಆಗ್ಲಿ ಅದಕ್ಕೆ ಬೇಕಾದಂತ ಸಂದರ್ಭದಲ್ಲಿ ಅದಕ್ಕೆ ಕೊರತೆ ಆಗೋದನ್ನ ಕೊಟ್ರೆ ಮಾತ್ರ ನಾವು ಅದು ಕೇಳ್ತಾ ಇರೋದು. ಸ್ವಲ್ಪ ಕೇಳಿದ್ರೆ ನಾವು ತಗೊಂಡು ಜಾಸ್ತಿ ಸುರಿಯೋದ್ರಿಂದ ನಮ್ಗೆ ಖರ್ಚು ಜಾಸ್ತಿ ಆಯ್ತದೆ. ಹಾಗಾಗಿ ಯಾವ ಬೆಳೆಗೆ ಎಷ್ಟೆಷ್ಟು ಅವಶ್ಯಕತೆಗೆ ಅನುಗುಣವಾಗಿ ಗೊಬ್ಬರ ಕೊಟ್ಕೊಂಡು ನಾವು ವ್ಯವಸ್ಥಿತವಾಗಿ ಶುಂಠಿ ಬೆಳೆಯಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್. ಇನ್ನು ರೇಷ್ಮೆ ಕೃಷಿಯಲ್ಲಿ ಈ ತ್ಯಾಜ್ಯ ಏನಿರುತ್ತೆ, ತಿಂದು ಉಳಿದ ಸೊಪ್ಪಾಗ್ಬೋದು ಅಥವಾ ಅವುಗಳ ವಿಸರ್ಜನೆ ಮಾಡಿದ್ದು ಎಲ್ಲ, ಇವುಗಳನ್ನು ಗೊಬ್ಬರವಾಗಿ ಉಪಯೋಗಿಸುವಂತ ಕ್ರಮ ಇದೆಯಾ ನಿಮ್ಮಲ್ಲಿ? ಹೌದು ಹೌದು ಸರ್. ಅದನ್ನ ಏನ್ ಮಾಡ್ತೀವಿ ಅಂದ್ರೆ, ಒಂದು ಪಿಟ್ ಗುಂಡಿ ಅಂತ ಅನ್ಬಿಟ್ಟು ಒಂದು 4 ಅಡಿ ಆಳ, 6 ಅಡಿ ಉದ್ದಕ್ಕೆ ಒಂದು ದೊಡ್ಡದೊಂದು 2-3 ಫಿಟ್ ಹಾಕೋತೀವಿ. ಆ ಫಿಟ್ಟಲ್ಲಿ ಅದನ್ನ ಹಾಕ್ತಿವಿ. ಟ್ರೈಕೋಡರ್ಮ ಸುಡಮಾನಸ್ ಅದು ಹಾಕದ್ಮೇಲೆ ಒಂದು ವಾರ ಸುಣ್ಣದ ಪುಡಿ ಹಾಕ್ತಿವಿ. ಒಂದು 5 ಕೆಜಿ ಸುಣ್ಣದ ಪುಡಿ ಹಾಕ್ಬಿಟ್ಟು ನೀರ್ ಬಿಟ್ಟು ಆಮೇಲೆ ಟ್ರೈಕೋಡರ್ಮ ಸುಡಮಾನಸ್ ಹಾಕಿದ್ರೆ ಒಂದು 3 ತಿಂಗಳಲ್ಲಿ ಅದನ್ನ ನಾವು 2 ಗುಂಡಿನ ಪರಿವರ್ತನೆ ಮಾಡ್ಕೋತೀವಿ. ಆ ಗುಂಡಿ, ಒಂದು ಗುಂಡಿ ಖಾಲಿ ಆದ್ಮೇಲೆ ಇನ್ನೊಂದು ಗುಂಡಿ ಹಾಕೋತೀವಿ. 3 ತಿಂಗಳಲ್ಲಿ ಅದು ಫುಲ್ ಡ್ರೈ ಆಯ್ತದೆ, ನಮ್ಗೆ ಉತ್ತಮವಾದ ಗೊಬ್ಬರ ಸಿಗ್ತದೆ ಸರ್. ಅದರಲ್ಲಿ ನಿಮ್ಮ ಹಿಪ್ಪಿನೇರಳೆ ತೋಟಕ್ಕೆ ಬೇಕಾದಷ್ಟು ಗೊಬ್ಬರ ಸಿಗ್ಬೋದಾ ಇದರಲ್ಲಿ, ಕೊಟ್ಟಿಗೆ ಗೊಬ್ಬರ ಮತ್ತೆ ಈ ಗೊಬ್ಬರದಲ್ಲಿ? ಸರ್, ಅದು ಹಿಪ್ಪಿನೇರಳೆ ತೋಟಕ್ಕೆ ಒಂದು 25 ಭಾಗ ಅದರಲ್ಲಿ ಸಿಗ್ತದೆ. ಮತ್ತೆ ನಮ್ಗೆ ಅದ್ರ ಜೊತೆಗೆ ನಾವು ಕೊಟ್ಟಿಗೆ ಗೊಬ್ಬರನು ಕೂಡ, ನಮ್ಮ ಸ್ವಂತ ಕೊಟ್ಟಿಗೆ ಗೊಬ್ಬರ ಇದೆ, ಬೇರೆ ಕಡೆ ನಮ್ಗೆ ಗೊತ್ತಿರೋ ಕಡೆ ಕೊಟ್ಟಿಗೆ ಗೊಬ್ಬರ ತಗೊಂಡು ಒಂದ್ ಸಾರಿ ಒಂದ್ 25 ಗಾಡಿ, ಒಂದು 10 ಗಾಡಿ ಕೊಟ್ಟಿಗೆ ಗೊಬ್ಬರನ ಹಾಕಿದ್ರೆ ಒಂದೂವರೆ ಎಕರೆಗೆ, ಅದು ವರ್ಷಕ್ಕೆ 2 ಬಾರಿ ಹಾಕೋದ್ರಿಂದ ನಮ್ಗೆ ಉತ್ತಮವಾದ ಬೆಳೆ ತೆಗಿಯಕ್ಕೆ ಅವಕಾಶ ಸಿಗ್ತದೆ ಸರ್. ನಿರಂತರವಾಗಿ ರೇಷ್ಮೆ ಕೃಷಿ ಮಾಡುವಾಗ ಹಿಪ್ಪಿನೇರಳೆ ಗುಣಮಟ್ಟವನ್ನು ನಾವು ಕಾಯ್ಕೊಳ್ಬೇಕಾಗುತ್ತೆ. ಮತ್ತೆ ಮಾರುಕಟ್ಟೆ ಸಮಸ್ಯೆ ನಿಮಗೆ ಏನೂ ಆಗಿಲ್ವಾ ಇದುವರೆಗೆ? ಎಷ್ಟು ವರ್ಷಗಳಲ್ಲಿ ರೇಷ್ಮೆಗೆ ಸಂಬಂಧಪಟ್ಟ ಹಾಗೆ ನೀವು ಗಳಿಸಿರುವಂತಹ ಗರಿಷ್ಠ ಬೆಲೆ ಏನು, ಕನಿಷ್ಠ ಬೆಲೆ ಏನು? ಸರ್, ಮಾರುಕಟ್ಟೆಯಲ್ಲಿ ನಮ್ಮ ಶ್ರಮ ಬಹಳಷ್ಟು ಇದೆ ಮಾರುಕಟ್ಟೆಯಲ್ಲಿ. ಇವತ್ತಿನ ಒಂದು ಮಾರುಕಟ್ಟೆ ವ್ಯಾಪ್ತಿ ಒಳಗಡೆ ಹೋದಾಗ ಮಾರುಕಟ್ಟೆಯಲ್ಲಿ ರೈತರಿಗೆ ಎಷ್ಟು ಕಷ್ಟ ಬಿದ್ದು ಬೆಳೆದಿರ್ತೀವೋ ಅಷ್ಟೇ ಕಷ್ಟ ಬಿದ್ದು ಮಾರಾಟನೂ ಅಷ್ಟೇ ಕಷ್ಟ ಬಿದ್ದು ಮಾರಾಟ ಮಾಡುವಂತ ಒಂದು ಸಂದರ್ಭ ನಮ್ಮಲ್ಲೂ ನಾವು ನೋಡಿದೀವಿ. ಸರಿಯಾದ ರೀತಿಯಲ್ಲಿ ಮಾರುಕಟ್ಟೆ ನಾವು ಗೂಡ್ ತಗೊಂಡು ಹೋಗ್ಬೇಕಾದ್ರೆ ಹಾರ್ವೆಸ್ಟ್ ಮಾಡಕ್ಕೆ ಜಾಗ ಇದೆ. ಆದ್ರೂ ಏನಾಗಿದೆ ಅಂತ ಅಂದ್ರೆ, ಅಲ್ಲಿ ದಲ್ಲಾಳಿಗಳು ಕಾಟ ಜಾಸ್ತಿ ಇತ್ತು. ಈಗ ಈ ಆಕ್ಷನ್ ಬಂದ್ಮೇಲೆ ಸ್ವಲ್ಪ ಸುಧಾರಣೆ ಆಗಿದೆ. ನಾವು 500, 550, 600 ರೂಪಾಯಿವರೆಗೂ ಮಾರಿದ್ವಿ. 150 ರೂಪಾಯಿನಿಂದ ಕಮ್ಮಿಸ್ ಆಗಿ 650 ರೂಪಾಯಿ ಗಂಟ್ಲು ಮಾರಿದ್ವಿ. ಹಂಗಾಗಿ ಏನು ಮಾರುಕಟ್ಟೆಯಲ್ಲಿ ನಮ್ಗೆ ಯಾವುದೇ ಲೋಪದೋಷ ಇಲ್ದಂಗೆ ಒಂದು ವ್ಯವಸ್ಥೆ ಇದೆ. ಆದ್ರೆ ಒಂದ್ ಸ್ವಲ್ಪ ಮಾರುಕಟ್ಟೆ ಬದಲಾವಣೆ ಆಗ್ಬೇಕು ಅಂತ ಅನ್ನಿಸ್ತದೆ ಸರ್ ನನಗೆ. ರೇಷ್ಮೆ ಕೃಷಿಯಲ್ಲಿ ಒಳ್ಳೆಯ ಬದುಕನ್ನ ಕಂಡುಕೊಳ್ಬಹುದು ಅಂತ ಕೆಲವು ಕೃಷಿಕರು ಹೇಳಿದ್ದಾರೆ. ಅವರ ಜೀವನ ರೀತಿನೇ ಬದಲಾವಣೆ ಮಾಡಿಕೊಂಡಂತಹ ಯಶಸ್ವಿ ರೇಷ್ಮೆ ಕೃಷಿಕರು ಇದ್ದಾರೆ. ಹೇಳಿ, ರೇಷ್ಮೆ ಕೃಷಿಯಿಂದ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಿಕ್ಕಿದೆ ಇದುವರೆಗೆ? ಸರ್, ನಮ್ಮ ಕುಟುಂಬದಲ್ಲಿ ನಮ್ಗೆ ಇರೋದೇ ಒಂದು 3.5 ಎಕರೆ ಭೂಮಿಲಿ ಎಲ್ಲವನ್ನು ಬೆಳ್ಕೊಂಡು, ನಮ್ಮಲ್ಲಿ ಖರ್ಚು ವೆಚ್ಚ ಎಲ್ಲಾನು ಬೆಳ್ಕೊಂಡು, ನಮ್ಮಲ್ಲಿ ನನ್ನ ಹೆಣ್ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಕೊಂಡು, ನಮ್ಮಲ್ಲಿ ಎಲ್ಲವನ್ನು ಬಳಸ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ ಅಂತ ಅಂದ್ರೆ, ರೇಷ್ಮೆ ಬಿಟ್ಟರೆ ಬೇರೆ ಯಾವ್ದ್ರಲ್ಲೂ ನಾವು ಮಾಡಕ್ ಆಗಿಲ್ಲ. ಹಂಗಾಗಿ ಇದು ಉತ್ತಮವಾಗಿದೆ. ಶ್ರಮಕ್ಕಿಂತ ಕ್ರಮವಾಗಿ ಮಾಡಬೇಕು. ಯಾವ್ಯಾವ ಸಂದರ್ಭದಲ್ಲಿ ಏನೇನ್ ಮಾಡಬೇಕು ಅನ್ನೋದನ್ನ ನಾವು ಅಳವಡಿಸ್ಕೊಂಡಿದ್ದೆ ಆದ್ರೆ ಉತ್ತಮವಾದ ಯಶಸ್ಸನ್ನು ರೇಷ್ಮೆ ಕೃಷಿಯಲ್ಲಿ ಕಾಣಬಹುದು. ಇದು ಒಂದು ವಾಣಿಜ್ಯ ಬೆಳೆ. ಇದು ವಾಣಿಜ್ಯ ಬೆಳೆನ ನಾವು ಯಾವ ರೀತಿ ನಾವು ಪಡ್ಕೋಬೇಕು, ಪ್ರತಿ ತಿಂಗಳು ನಾವು ಮಾಡೋದ್ರಿಂದ ನಮ್ಮ ಒಂದು ಏನು ಅಂದ್ರೆ ಆಕಾಂಕ್ಷೆಯಾಗಿರ್ಬೇಕು. ನಾವು ಏನೋ ಕಾಟಾಚಾರಕ್ಕೆ ಬೆಳೆ ಬೆಳಿತೀವಿ, ಬೇರೆ ಬೆಳೆ ಬೆಳೆಯಂಗೆ ಹೊಗೆ ಸೊಪ್ಪು ಬೇರೆ ಶುಂಠಿಯೋ ಬೇರೆ ಬೆಳೆಯಂಗೆ ಬೆಳೆಯೋದಿಲ್ಲ. ಎಲ್ಲಕ್ಕಿಂತ ಅತಿ ಸೂಕ್ಷ್ಮವಾದಂತ ಬೆಳೆ ಅಂದ್ರೆ ರೇಷ್ಮೆ. ಪ್ರತಿ ಕ್ಷಣದಲ್ಲೂ ಅದನ್ನ ನಾವು ನಿಗಾ ಇಟ್ಟು ಮಾಡೋದ್ರಿಂದ ಉತ್ತಮವಾದ ಆದಾಯನೂ ಪಡಿಬಹುದು, ಆಮೇಲೆ ನಮ್ಗೆ ಸುಸ್ಥಿರ ಕೃಷಿ ಇದು ಅಂತ ನಾವು ಹೇಳ್ತೀವಿ ಸರ್. ಈಗ ನೀವೇ ಹೇಳ್ದಂಗೆ ಕ್ರಮಗಳನ್ನ ಹೇಳಿ, ಚಾಕಿ ಸಾಕಣೆ ಕೇಂದ್ರದಿಂದ ತಂದಾದ್ಮೇಲೆ ಅದನ್ನ ಮಾರುಕಟ್ಟೆಗೆ ತಗೊಂಡೋಗೋ ತನಕ ನಿಮ್ಮ ಕ್ರಮಗಳ ಬಗ್ಗೆ, ಯಾವ್ಯಾವ ದಿನಗಳಲ್ಲಿ ಎಷ್ಟು ದಿನಗಳ ಅಂತರದಲ್ಲಿ ಏನೆಲ್ಲ ಕ್ರಮಗಳನ್ನ ಈ ಒಂದು ನಾವು ನೀವು ರೇಷ್ಮೆ ಮನೆಯಲ್ಲಿ ನಾವು ನೋಡ್ಬೋದು? ಸರ್, ಈಗ ಚಾಕಿ ತರೋದ್ಕಿಂತ ಹಿಂದೆ ನಾವು ಏನ್ ಮಾಡ್ತೀವಿ, ಗೂಡನ್ನ ಮಾರುಕಟ್ಟೆ ಹೋಗೋದ್ಕಿಂತ ಮುಂಚಿತವಾಗಿ ಒಂದ್ಸಲಿ ನಮ್ಮ ಉಳು ಸಾಕು ಮನೆಯನ್ನು ನಾವು ಸೋಂಕು ನಿವಾರಣೆ ಮಾಡೋದು ಅತ್ಯವಶ್ಯಕ. ಆದ್ಮೇಲೆ ನಾವೇನ್ ಮಾಡ್ತೀವಿ, ಕಸ ಎಲ್ಲನೂ ಒಂದ್ ಕಡೆ ತೆಗೆದಾದ್ಮೇಲೆ ಮತ್ತೆ ಒಂದ್ಸರಿ ವಾಶ್ ಮಾಡಿ ಎಲ್ಲಾನು ಮನೆ ಎಲ್ಲಾನು ಒಂದ್ಸರಿ ನಾನು ಸ್ಯಾನಿಟೈಸರ್ ಇಲ್ಲ ಫಾರ್ಮಲಿನೋ ಇಲ್ಲ ಬ್ಲೀಚಿಂಗ್ ದ್ರಾವಣದಿಂದ ಒದ್ದೆ ಆಗೋ ರೀತಿಲಿ ನಾವು ಮನೆ ಎಲ್ಲಾನು ಒಂದ್ ಸ್ವಲ್ಪ ವಾಶ್ ಮಾಡ್ಬೇಕು ಕ್ಲೀನ್ ಆಗಿ. ಆಮೇಲೆ ಒಂದು ವಾರ ಬಿಟ್ಟು 15 ದಿನ ಬಿಟ್ಟು ಮತ್ತೆ ನಾವು ಚಾಕಿ ಮನೆಗೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ಮತ್ತೆ 3 ಸಾರಿ ಪಕ್ಕವಾಗಿ 100%ಗೆ 100% ಡಿಸ್ಇನ್ಫೆಕ್ಷನ್ ಪಕ್ಕ ಆಗಿರ್ಬೇಕು. ನಾವು ಡಿಸ್ಇನ್ಫೆಕ್ಷನ್ ಮಾಡೋದು ಯಾಕೆ ಅಂತ ಅಂದ್ರೆ, ಸೂಕ್ಷ್ಮದಲ್ಲಿ ಅತಿ ಸೂಕ್ಷ್ಮ ರೋಗಾಣುಗಳು ನಮ್ಮಲ್ಲಿ ಮನೆಗಳಲ್ಲಿ ಮೂಲೆಗಳಲ್ಲಿ ಸಂಧಿಗಳಲ್ಲಿ ಇರ್ತವೆ. ಅವು ಏನಾಯ್ತಾ ಇದಾವೆ ಅಂತ ಅಂದ್ರೆ, ಅವು ಗಾಳಿಯಲ್ಲಿ ಚಲನೆ ಆಡ್ತಾ ಇರ್ತವೆ, ಅದು ನಮ್ಮ ಕಣ್ಣು ಕಾಣೋದಿಲ್ಲ. ಹಂಗಾಗಿ ಅದು ಒಂದ ಎರಡ್ ಸಲ ಅಲ್ಲ, ಮೂರ್ ಸಲ ನಾವು ಅತಿ ಅವಶ್ಯಕವಾದಂತ ಡಿಸ್ಇನ್ಫೆಕ್ಷನ್. ಈಗ ಏನಿದೆ, ಒಂದು ಬ್ಲೀಚಿಂಗ್ ಐತೆ, ಸುಣ್ಣದ ನೀರೈತೆ, ಸ್ಯಾನಿಟೈಕ್ ಐತೆ, ಬಹಳಷ್ಟು ಔಷಧಿಗಳೈತೆ. ಈಗ ಅದನ್ನ ಮೂರ್ ಬಾರಿ ನಾವು ಕಡ್ಡಾಯವಾಗಿ ಮೂರಿಂದ ನಾಲ್ಕು ಬಾರಿ ನಾವು ಡಿಸ್ಇನ್ಫೆಕ್ಷನ್ ಮಾಡದೇ ಆದ್ರೆ ಅದು ಉತ್ತಮವಾದಂತ ಇದಾಯ್ತದೆ. ಆಮೇಲೆ ಮರಿಗಳ ತಕ ಬಂದ ಮೇಲೆ ನಾವು ಪ್ರತಿ ಜ್ವರದಿಂದ ಕೂರುವಾಗಲೇ ಸುಣ್ಣವನ್ನು ನಾವು ಸಮರ್ಪಕವಾಗಿ 90-95 ಭಾಗ ಅದು ಜ್ವರಕ್ಕೆ ಕೂತದೆ ಅಂತ ಕಂಡ ಮೇಲೆ ಸುಣ್ಣವನ್ನು ನಾವು ಸುಣ್ಣದ ಪುಡಿಯನ್ನು ಮಾಡಬೇಕು. ಯಾಕೆ ಅಂತ ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಇರ್ತದೆ, ತೇವಾಂಶವನ್ನು ಬೆಡ್ಡಲ್ಲಿ ತೇವಾಂಶ ಇರ್ತದೆ, ಅದನ್ನ ಹೀರ್ಕೊಳ್ಬೇಕು. ಹಂಗಾಗಿ ಸುಣ್ಣವನ್ನು ಇದು ಮಾಡಬೇಕು. ಆಮೇಲೆ ನಾವು ಸೊಪ್ಪು ಕೊಡುವ ಮುನ್ನ ಒಂದೂವರೆ ದಿನ ಅಲ್ಲಿ ನಮ್ಮ ವಾತಾವರಣ ಯಾವ್ಯಾವ ವಾತಾವರಣ ಇರ್ತದೋ ಆ ವಾತಾವರಣದ ಮೇಲೆ ಸೊಪ್ಪು ಕೊಡುವ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಮತ್ತೆ ಬೆಡ್ ಸೋಂಕು ನಿವಾರಣ ಅಂತ ಬರ್ತದೆ. ಅದನ್ನ ಏನಾದ್ರೆ ಹುಳುಗಳು ಯಾವ್ದಾದ್ರು ಸತ್ತಿರ್ತದೋ ಇಲ್ಲ ಇನ್ನೊಂದು ಊಜಿ ಹೊಡೆದಿರ್ತದೋ ಯಾವ್ದೋ ರೀತಿಯಲ್ಲಿ ಸತ್ತಿದಾಗ ಆ ಸೋಂಕು ಇನ್ನೊಂದು ಕರಡಬಾರ್ದು ಅಂತ ಅನ್ಬಿಟ್ಟು ಆ ಬೆಡ್ ಮೇಲೆ ಒಂದ್ಸಲಿ ಅರ್ಧ ಗಂಟೆ ಸೊಪ್ಪು ಕೊಡೋ ಮುಂಚಿತವಾಗಿ ಒಂದ್ಸಲಿ ವಿಜಯಿತನೋ ಇಲ್ಲ ಇನ್ನೊಂದು ಯಾವ್ಯಾವ್ದೋ ರೀತಿ ಬಂದಿದೆ ಅಲ್ಲದ್ರೆ ಯಾವ್ದಾದ್ರು ಒಂದನ್ನ ಔಷಧಿನ ಯಾವುದು ಇಲ್ಲ ಅಂದ್ರೆ ಬರೀ ಸುಣ್ಣದ ಪುಡನಾದ್ರೂ ಒಂದ್ಸಲಿ ಇದ್ ಮಾಡ್ಬಿಟ್ಟು ಸೊಪ್ಪು ಕೊಡ್ಬೇಕಾಯ್ತದೆ. ಇದೇ ರೀತಿ ನಾಲ್ಕನೇ ಹಂತಕ್ಕೆ ಕೊನೆವರೆಗೂ ಹೋಗೋವರೆಗೂ ಪ್ರತಿ ನಾಲ್ಕನೇ ಜ್ವರದಿಂದ ಎದ್ದ ಮೇಲೆ ವಾತಾವರಣದ ಅನುಗುಣವಾಗಿ ಮಳೆಗಾಲದಲ್ಲಿ ಹೆಚ್ಚು ನಾವು ಸೋಂಕು ನಿವಾರಣ ಔಷಧಿಗಳನ್ನ ಬಳಸಬೇಕಾಯ್ತದೆ. ಸುಣ್ಣ ಮತ್ತೆ ಬ್ಲೀಚಿಂಗ್ ಪೌಡರ್ ಇವು ವಿಜಯಿತ ಸಪ್ಲಿಮೆಂಟ್ ಇವೆಲ್ಲ ಏನಿರ್ತಾವ ಅವೆಲ್ಲಾನು ನಾವು ಬಳಸ್ಕೋಬೇಕಾಯ್ತದೆ. ಈಗೇನಾಯ್ತದೆ ಅಂತಂದ್ರೆ ಉಷ್ಣಾಂಶ ಜಾಸ್ತಿ ಇರೋ ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ಸುಣ್ಣದ ಪುಡಿನೇ ಸಾಕು, ಏನ್ ಬೇರೆ ಯಾವುದೇನು ಅವಶ್ಯಕತೆ ಇರೋದಿಲ್ಲ. ಮತ್ತೆ ರೋಗಾಣುಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಈ ತರ ನಾವು ಕ್ರಮವಾಗಿ ನಾವು ಬೆಳೆದದ್ದೇ ಆದ್ರೆ ಸೂಕ್ಷ್ಮವಾಗಿ ಅವನ್ನ ಗಮನಿಸ್ಕೊಂಡು ಯಾವ್ಯಾವ ಕಡೆ ಏನೇನಾಗಿದೆ, ಯಾವ ಮರಿ ದಿನೇ ದಿನೇ ಬದಲಾವಣೆ ಆಯ್ತಾ ಇದೆ, ಬದಲಾವಣೆ ಆಗೋದಕ್ಕಿಂತ ಏನು ಇದರಲ್ಲಿ ಕೊರತೆ ಇದೆ ಅನ್ನೋದನ್ನ ನಾವು ವೀಕ್ಷಣೆ ಮಾಡಿಕೊಂಡು ನಾವು ಶ್ರಮ ಬಿಟ್ಟು ಕ್ರಮವಾಗಿ ನೋಡ್ಕೊಳ್ಳೋದ್ರಿಂದ ಉತ್ತಮವಾದ ಬೆಳೆ ಬೆಳಿಬಹುದು ಅಂತ ನಾವು ಅನಿಸ್ಕೊಂಡಿವಿ ಸರ್. ಅಂದ್ರೆ ಬೆಳೆ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಸರ್. ಅದು ಅದು ಏನಾಗಿದೆ ಅಂತ ಅಂದ್ರೆ ಪ್ರತಿ ನಾವು ತಿಂಗಳಿಗೆ ಒಂದೊಂದು ಬಾರಿ ಒಂದ್ ವರ್ಷಕ್ಕೆ 5-6 ಬೆಳೆ ಮಾಡೋದ್ರಿಂದ ಯಾವ್ಯಾವ ಬೆಳೆಯಲ್ಲಿ ನಮ್ಗೆ ಗುಣಮಟ್ಟವಾದ ತಳಿ ಬಂದೈತೆ, ಇದು ಈ ಸಲ ತಂದದ್ದು ಎಷ್ಟು ಇಳುವರಿ ಬರ್ತದೆ ಅಂತ ನಾವು ಪ್ರಾರಂಭದಲ್ಲಿ ಗೊತ್ತಾಗ್ಬಿಡ್ತದೆ. ಮತ್ತೆ ಈ ಬೆಳೆ ಸಕ್ಸಸ್ ಆಯ್ತದೆ ಇಲ್ವೋ ಅಂತ ಅನ್ಬಿಟ್ಟು ನಾಲ್ಕನೇ ಜ್ವರದಿಂದ ಹೇಳ್ಬೇಕಾದ್ರೆ ಗೊತ್ತಾಗ್ಬಿಡ್ತದೆ. ಆಮೇಲೆ ಇವು ಗೂಡು ಕಟ್ತವೋ ಇಲ್ವೋ ಅಂತ ಅಂತ ಅಂದ್ರೆ ಆಗ್ಲೇ ನಮ್ಗೆ ಗೊತ್ತಾಗ್ಬಿಡ್ತದೆ. ನಮ್ಗೇನು ಅಂತ ಅಂದ್ರೆ ಅಂತಂತವಾಗಿ ಅದ್ರೊಳಗೆ ಇರೋದ್ರಿಂದ ಮರಿಯ ಒಂದು ಗುಣಲಕ್ಷಣಗಳು ಮರಿ ಯಾವ ರೀತಿ ಆಕ್ಟಿವ್ ಆಗಿರ್ತವೆ ಅದ್ರ ಮೇಲೆ ನಾವು ನೋಡ್ತಾ ಇರ್ತೀವಲ್ಲ, ಅದರಿಂದ ಗೊತ್ತಾಯ್ತು ಸರ್. ಇದೊಂದು ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿ ಅಂತ ಹೇಳ್ತಾರೆ. ವಾತಾವರಣದಲ್ಲಿ ಏನೇ ಒಂದು ಬದಲಾವಣೆ ಆದರೂ ಸಹ ಅದರ ಒಂದು ಬೆಳವಣಿಗೆ ಮೇಲೆ ಅದರ ಒಂದು ಜೀವನ ಚಕ್ರದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಬಹಳ ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕು. ಈ ಉಷ್ಣಾಂಶ ತೇವಾಂಶವನ್ನ ನಿಯಂತ್ರಿಸುವಲ್ಲಿ ಯಾವ ತರ ಕ್ರಮಗಳನ್ನ ನೀವು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಉಷ್ಣಾಂಶಕ್ಕಿಂತ ತೇವಾಂಶ ಜಾಸ್ತಿಯೇ ನಾವು ಅವಲಂಬಿಸ್ಕೋಬೇಕಾಯ್ತದೆ. ತೇವಾಂಶ ಬಂದಾಗ ಕಾಯಿಲೆಗಳು ಜಾಸ್ತಿ ಆಯ್ತಾ ಇರ್ತದೆ. ಏನಾಯ್ತದೆ ಅಂತ ಅಂದ್ರೆ ತೇವಾಂಶ ಬಂದಾಗ ನಾವು ಪ್ರತಿ ದಿನನೂ ಕೂಡ ಸುಣ್ಣದ ಪೌಡರ್ ಹಾಕೋದ್ರಿಂದ ಬೆಡ್ಡಲ್ಲಿರೋ ತೇವಾಂಶವನ್ನು ನಾವು ಕಂಟ್ರೋಲ್ ಮಾಡ್ಕೋತೀವಿ. ಆಮೇಲೆ ಮನೆ ಒಳಗಡೆ ಇರೋ ತೇವಾಂಶನ ಯಾವ ರೀತಿ ಮಾಡ್ಬೇಕು ಅಂತ ಅಂದ್ರೆ ಹೀಟರು ಕರೆಂಟ್ ಹೀಟರ್ ಮಾಡೋದ್ರಿಂದ ನಮ್ಗೆ ಹೀಟರಿಂದ ನಮ್ಗೆ ಕರೆಂಟ್ ಚಾರ್ಜ್ ಜಾಸ್ತಿ ಆಯ್ತದೆ ಅನ್ನೋದ್ರಿಂದ ನಮ್ಗೆ ಇಜ್ಜಿಲ್ ನಾವು ಏನು ಅಂದ್ರೆ ಒಂದು ತುಪ್ಪ ಟಿನ್ ಬರ್ತದಲ್ಲ, ತುಪ್ಪದ ಟಿನ್ ನಾಲ್ಕು ಕಡೆಯಿಂದ ಹೋಲ್ ಮಾಡ್ಬಿಟ್ಟು ಒಂದು ಇಜ್ಜಿಲ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಕತ್ತೋವರೆಗೆ ಹೊರಗಡೆ ಇಟ್ಟುಬಿಟ್ಟು ಕತ್ತದ ಮೇಲೆ ಒಳಗಡೆ ಒಂದು ನಾವು 4-5 ಕಡೆ ಇಟ್ಟರೆ ತಾನಾಗೆ ಅದು ಒಂದು ದಿನ ಸಾಯಂಕಾಲ ಹಾಕಿದ್ರೆ ಫುಲ್ ನೈಟ್ ಎಲ್ಲ ಅದು ಶಾಖವಾಗಿರ್ತದೆ. ಆಮೇಲೆ ಬೇರೆ ಬೇರೆ ರೀತಿಲಿ ನಮ್ಮಲ್ಲೂ ಒಂದು ಹೊಗೆ ಸೊಪ್ಪಿಗೆ ಪರ್ಯಾಯವಾಗಿ ಒಂದು ಇದಾಕಿರ್ತಾರಲ್ಲ ಸೌದೆ ಹಾಕಿರ್ತ ಹೊಗೆ ಸೊಪ್ಪಿಗೆ ಆ ರೀತಿನೂ ಮಾಡ್ಬೋದು. ಆಮೇಲೆ ಏನಾಯ್ತದೆ ಅಂತ ಅಂದ್ರೆ ನಾವು ಏನು ಮೇಲ್ಗಡೆ ಟಾಪ್ ಅಲ್ಲಿ ಇರ್ತೀವಲ್ಲ ಹೊಗೆ ಹೋಗಕ್ಕೆ ನಮ್ಮಲ್ಲಿ ಮನೆಗಳಲ್ಲಿ ಒಂದು ಇದಾಕೊಂಡಿರ್ತೀವಿ ಹಂಚುಗಳನ್ನ ಹೊಗೆ ಹಂಚುಗಳನ್ನ ಆ ರೀತಿ ಆಗೋದ್ರಿಂದ ಕೆಳಗಡೆಯಿಂದ ತೇವಾಂಶ ಹೊರಗಡೆ ಹೋಗೋಕ್ಕೆ ಗಾಳಿ ಚಲನೆ ಜಾಸ್ತಿ ಆಡೋದ್ರಿಂದ ಆ ತೇವಾಂಶವನ್ನು ಕಂಟ್ರೋಲ್ ಮಾಡ್ಕೋಬಹುದು. ಆಮೇಲೆ ಉಷ್ಣಾಂಶ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಅಂದ್ರೆ ಬೇಸಿಗೆ ಕಾಲದಲ್ಲಿ ಆಮೇಲೆ ನಮ್ಗೆ ಸೀಟಿನ ಮೇಲೆ ಗರಿಗಳನ್ನ ತೆಂಗಿನ ಗರಿಗಳನ್ನ ಹಾಕಿ ಆ ತೆಂಗಿನ ಗರಿ ಮೇಲೆ ನೆಲ್ಲುಲ್ ಹಾಕಿ ನೆಲ್ಲುಲ್ ಮೇಲೆ ನೀರು ಬೀಳೋ ರೀತಿಲಿ ನಾವು ವೈಜ್ಞಾನಿಕವಾಗಿ ನಾವು ಅಳವಡಿಸ್ಕೊಂಡಿದ್ದೆ ಆದ್ರೆ ಆಮೇಲೆ ಮತ್ತೆ ನಾವು ಇಲ್ಲಿ ಏನಾಗಿದೆ ಅಂತ ಅಂದ್ರೆ ನಾವು ಸುತ್ತ ಫಾಗರ್ ಅಂತ ಹಾಕೊಂಡಿದೀವಿ ನೀರಿಗೆ ಹಾಕೊಂಡಿದೀವಿ. ಅದು ಸ್ಟಾರ್ಟ್ ಮಾಡಿದ್ರೆ ಅದು ಇಬ್ಬನಿ ಬೀಳೋ ರೀತಿಲಿ ಫಾಗ್ ಬೀಳೋ ರೀತಿಲಿ ಆಯ್ತದೆ. ಒಳಗಡೆಲ್ಲೂ ಕೂಡ ಅದೇ ರೀತಿನ ಅಳವಡಿಸ್ಕೋಬಹುದು. ಪ್ರತಿದಿನ ದಿನಕ್ಕೆ ಒಂದು 11-12 ಗಂಟೆ ಮತ್ತೆ 3 ಗಂಟೆ ಟೈಮಲ್ಲಿ ಒಳಗಡೆ ಒಂದು ತೊಳೆಯೋದ್ರಿಂದ ಮತ್ತೆ ಸುತ್ತ ನೀರು ಹಾಕೋದ್ರಿಂದ ತೇವಾಂಶವನ್ನು ಕಾಪಾಡ್ಕೋಬಹುದು ಸರ್. ಇದರಿಂದ ಈಗ ಸಾಮಾನ್ಯವಾಗಿ ನೀವು ಮಾರುಕಟ್ಟೆಗೆ ತಗೊಂಡು ಹೋದಾಗ ಅದರ ಬೆಲೆಯನ್ನ ಅವರು ನಿರ್ಧರಿಸೋದಕ್ಕೆ ಯಾವ ಅಂಶಗಳನ್ನ ಗಮನಿಸ್ತಾರೆ? ಹೌದು ಸರ್, ಅಲ್ಲಿ ಸರ್ ನಮ್ಗೆ ಗೊತ್ತಾಗ್ಬಿಡ್ತದೆ ಗೂಡು ಮಾರುಕಟ್ಟೆಗೆ ನಮ್ಮ ಪ್ರತಿ ಸಾರಿಲ್ವೇ ನಾವು ಉತ್ಕೃಷ್ಟವಾದಂತ ಉತ್ತಮವಾದ ಸೊಪ್ಪನ್ನು ನಾವು ನೀಡಿದ್ದೇ ಆದ್ರೆ ನಾವು ಇಟ್ಕೊಂಡ್ರೆ ಗೊತ್ತಾಯ್ತದೆ ನಮ್ ಗೂಡು ಯಾವ ದರಕ್ಕೆ ಹೋಗ್ಬೋದು ಅಂತ. ಹಂಗಾಗಿ ಗೂಡಿನಲ್ಲಿ ಸರಿಯಾದ ರೀತಿ ಉತ್ತಮವಾದಂತ ಸೊಪ್ಪನ್ನು ಕೊಟ್ಟದೇ ಆದ್ರೆ ಅವರು ರೀಲರು ಕೂಡ ಇದು ಯಾಕ್ರಿ ಸೊಪ್ಪನ್ನ ಯಾಕೆ ಕಡಿಮೆ ಹಾಕಿದ್ರೆ ಎರಡ್ ಸೊಪ್ಪು ಕಡಿಮೆ ಆಯ್ತಾ ಅಂತ ನಮ್ಗೆ ಅವ್ರು ಹೇಳ್ತಾರೆ, ಅದು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತದೆ ಓ ನಾವು ಕರೆಕ್ಟ್ ಆಗಿ ಸೊಪ್ಪು ಕೊಟ್ಟಿಲ್ಲ ಅಂತ. ಆದ್ರೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಏನು ದಾರದಲ್ಲಿ ವ್ಯತ್ಯಾಸ ಇರ್ತದೆ. ನಾವು ರಾಸಾಯನಿಕ ಸೊಪ್ಪನ್ನೇ ಹಾಕಿ ಬೆಳೆದಾಗ ನಮ್ಗೆ ಗೊತ್ತಾಯ್ತದೆ ಗೂಡು ತೂಕ ಇರೋದಿಲ್ಲ ರಾಸಾಯನಿಕ ಗೊಬ್ಬರ ಹಾಕಿದ್ ಬೆಳೆದಾಗ. ಸಾವಯವ ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕಿದಾಗ ಹಾಕದ್ ಬೆಳೆದಕ್ಕೂ ರಾಸಾಯನಿಕ ಹಾಕೋದಕ್ಕೂ ವ್ಯತ್ಯಾಸ ಇರ್ತದೆ. ಆ ಗೂಡ ನಾವೇ ನೋಡಿದ್ರೆ ಗೊತ್ತಾಯ್ತದೆ. ಈಗೇನಾಗಿದೆ ಹಳ್ಳಿ ಮಕ್ಕಳು ಹೆಂಗಿರ್ತವೆ, ಮಕ್ಕಳು ಸಿಟಿಲಿ ಹುಟ್ಟಿರೋ ಮಕ್ಕಳಿಗೂ ಹಳ್ಳಿ ಮಕ್ಕಳಿಗೂ ಹೆಂಗೆ ದಷ್ಟಪುಷ್ಟವಾಗಿರ್ತದೆ, ಆ ತರ ನಾವು ಏನಾಯ್ತೇವೆ ಹಳ್ಳಿ ಮಕ್ಕಳ ರೀತಿಯಲ್ಲಿ ನಾವು ಸಾವಯವ ಮತ್ತು ಕೊಟ್ಟಿಗೆ ಗೊಬ್ಬರದಿಂದ ಬೆಳೆದ ಗೂಡೆ ಉತ್ತಮವಾದಂತ ಬೆಲೆ ಸಿಗ್ತದೆ ಸರ್. ಅದು ಗುಣಮಟ್ಟ ಅಲ್ಲೇ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಗೊತ್ತಾಗ್ಬಿಡ್ತದೆ. ಗೊತ್ತಾಗ್ಬಿಡುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಏನ್ ರೇಟ್ ಸಿಗುತ್ತೆ. ಮಾರುಕಟ್ಟೆಗೆ ತಗೊಂಡೋಗುವಾಗಲೇ ಒಂದು ಕಲ್ಪನೆ ಇರುತ್ತೆ. ಇನ್ನು ನಿಮ್ಮ ಇತರ ಬೆಳೆಗಳ ಬಗ್ಗೆ ಯೋಚನೆ ಮಾಡೋಣ. ಈಗ ಭತ್ತ ಗದ್ದೆನಲ್ಲಿ ನಿರಂತರವಾಗಿ ಬೆಳಿತೀರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ನಿಮ್ಮ ವಿಧಾನಗಳು, ಅಲ್ಲೂ ಸಹ ಎಷ್ಟು ಮಟ್ಟಿಗೆ ಸಾವಯವ ಗೊಬ್ಬರಗಳ ಬಳಕೆ ಆಗ್ತಾ ಇದೆ, ಅಲ್ಲಿಯ ಒಂದು ಇಳುವರಿ ವರ್ಷದಿಂದ ವರ್ಷಕ್ಕೆ ತಳಿಗಳ ಬದಲಾವಣೆ, ನಿಮ್ಮ ತಂದೆ ಕಾಲಕ್ಕೂ ಈಗೂ ಏನು ವ್ಯತ್ಯಾಸಗಳಾಗಿದೆ ಭತ್ತದ ಕೃಷಿಗೆ ಸಂಬಂಧಪಟ್ಟ ಹಾಗೆ? ಸರ್, ಭತ್ತ ಯಾತಕ್ಕೋಸ್ಕರ ನಾವು ಭತ್ತ ಬೆಳಿಬೇಕು ಅಂತಂದ್ರೆ, ರೈತರು ಆದಾಯಕ್ಕೋಸ್ಕರ ಭತ್ತ ಬೆಳೆಯೋದಕ್ಕಿಂತ ನಮ್ಮ ಬದುಕನ್ನ ಆರೋಗ್ಯಕರವಾದಂತ ಬದುಕನ್ನ ಕಟ್ಕೊಳ್ಳೋಕ್ಕೋಸ್ಕರ ಭತ್ತ ಬೆಳಿಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಒಂದು ಎಕರೆ ಭತ್ತವನ್ನು ನಾವು ನಾಟಿ ಮಾಡಿ ಮನೆಗೆ ತರಬೇಕಾದ್ರೆ 35,000 ರೂಪಾಯಿ 35,000-40,000 ರೂಪಾಯಿ ಖರ್ಚಾಯ್ತದೆ. ನಮ್ ಎಲ್ಲಾನು ಮಾರಿದ್ರೆ ಖರ್ಚು ಅಷ್ಟಾಯ್ತದೆ, ಮಾರಿದ್ರೆ 25,000 ರೂಪಾಯಿ ಆಯ್ತದೆ ಅದನ್ನ ಮಾರಾಕಿದ್ರೆ ಉತ್ತಮವಾದಂತ ಏನು ಅದನ್ನು ಉತ್ತಮವಾದ ಬೆಳೆ ಬಂದ್ರೆ. ಹಂಗಾಗಿ ರೈತ ಈಗೇನಾಗಿದೆ ಅಂತಂದ್ರೆ ಭತ್ತದಲ್ಲಿ ಯಾವುದೇ ರೀತಿಯ ರೈತನಿಗೆ ಆದಾಯ ಇಲ್ಲ. ಹಾಗಾಗಿ ಆರೋಗ್ಯಕರವಾದಂತ ವಾತಾವರಣವನ್ನು ಸೃಷ್ಟಿ ಮಾಡ್ಕೋಬೇಕು ಅಂತ ಅಂದ್ರೆ ಸಾವಯವದಲ್ಲಿ ಭತ್ತ ಬೆಳಿಬೇಕು, ಈ ಸಾವಯವ ಮಿಷನ್ ಸ್ಟಾರ್ಟ್ ಆಗ್ಬೇಕು. ಆರೋಗ್ಯಕರವಾಗಿ ಇರಬೇಕು ಅಂತಂದ್ರೆ ಸಾವಯವ ಮತ್ತೆ ನೈಸರ್ಗಿಕ ಕೃಷಿ ಭತ್ತದಲ್ಲಿ ನಾವು ಉತ್ತಮವಾದಂತ ಆರೋಗ್ಯ ರೂಪಿಸ್ಕೋಬಹುದು. ಈಗ ಹಿಂದೆ ನಮ್ಮ ತಂದೆಯವರು ಏನ್ ಮಾಡ್ತಾ ಇದ್ರು, ಒಂದು ಕುಂಟೆಗೆ ಒಂದು ಗಾಡಿ, ಅವತ್ತು ಎತ್ತಿನ ಗಾಡಿಯಲ್ಲಿ ಒಂದು ಕುಂಟೆಗೆ ಒಂದು ಗಾಡಿ ಗೊಬ್ಬರ ಹಾಕೊಂಡು ಅವತ್ತು 40 ಕುಂಟೆಗೆ 40 ಮೂಟೆ ಕಿಡಕ್ತಾ ಇದ್ರು. ಇವತ್ತು ರಾಸಾಯನಿಕ ಗೊಬ್ಬರ ಹಾಕಿದ್ರು 40 ಮೂಟೆ ಬೆಳೀತಾ ಇದೆ. ಅದರಲ್ಲಿ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಇಲ್ಲ, ಕ್ವಾಲಿಟಿನೂ ಇಲ್ಲ, ನಮ್ಮಲ್ಲಿ ಅದು ತಿಂದ್ರು ಅನ್ನದಂಕ ಇರದೇ ಹೊರತು ಅನ್ನದ ಸಾರಾಂಶ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಹಿಂದಿನ ನಾವು ಈಗೇನಾಗಿದೆ ರಾಸಾಯನಿಕವನ್ನು ಕಡಿಮೆ ಮಾಡಿಕೊಂಡು ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಅಳವಡಿಸ್ಕೊಂಡಿದ್ದೆ ಆದರೆ ಆರೋಗ್ಯಕರವಾದ ಭತ್ತವನ್ನು ನಾವು ಬೆಳಿಬೇಕು. ಆದರೆ ಹೆಚ್ಚಿಗೆ ಬೆಳೆಯೋದಕ್ಕಿಂತ ಕಡಿಮೆ ಬೆಳೆಯೋದು ಉತ್ತಮ ಅಂತ ನಾನು ಅನ್ನಿಸ್ತಾ ಇದೆ ಸರ್. ನೀವೆಷ್ಟು ಇಳುವರಿ ಪಡೆದಿದ್ರಿ? ಸರ್, ನಾವು ಉತ್ತಮವಾಗಿ ಒಂದು ಎಕರೆಗೆ ಒಂದು 35 ಮೂಟೆ ಭತ್ತ ಬೆಳಿತೀವಿ, 30-35 ಮೂಟೆ ಭತ್ತ ಬೆಳಿತೀವಿ. ಅದೇನು ಅಂತ ಅಂದ್ರೆ ನಾವು ರಾಜಮುಡಿ ಆದ್ರೆ ಒಂದು 20-25 ಮೂಟೆ ಅಷ್ಟೇ ಬೆಳೆಯೋದು ರಾಜಮುಡಿ ಆ ತರ. ಆಮೇಲೆ ಮತ್ತೆ ನಾವು ಈಗಿನ ಒಂದು ಮಸೂರಿ ಭತ್ತ ಅಂತ ಆಗ್ತಾ ಇದ್ದು ಅದನ್ನು ಅದೆಲ್ಲ ಈಗ ಇಲ್ದಂಗೆ ಆಗೋದು, ಮಂಡ್ಯ ವಿಜಯ ಮಸೂರಿ ಅವೆಲ್ಲ ಆಗ್ತಾ ಇದ್ದು, ಈಗ ಸನ್ಮಧು ಅಂತ ಆಗ್ತಾ ಇದೀವಿ, ಅದು ಉತ್ತಮವಾಗಿದೆ ಅಂತ ಅನ್ಕೊಂಡು ಅದರಲ್ಲಿ ಹೆಚ್ಚಿಗೆ ರಾಸಾಯನಿಕ ಆಗ್ತೇನೆ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಒಂದು 1/2 ಎಕರೆಯಲ್ಲಿ ಮಾಡ್ಕೋತಾ ಇದೀವಿ ಸರ್ ಅಷ್ಟೇ. ಇನ್ನು ತರಕಾರಿನೂ ಸಹ ನೀವು ಇದೇ ಪ್ರದೇಶದಲ್ಲಿ ಭತ್ತ ಆದ್ಮೇಲೆ ಬೆಳಿತೀರಿ ಹೇಳಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳೆಗಳನ್ನು ಬೆಳಿತೀರಿ, ಆ ಬಗ್ಗೆ ನಿಮ್ಮ ಏನ್ ನಿಮ್ಮ ಅನುಭವವನ್ನು ಹಂಚ್ಕೊಳ್ಳಿ. ಸರ್, ತರಕಾರಿಯಲ್ಲಿ ನಾವ್ ಏನ್ ಮಾಡ್ತೇವೆ ಅಂತ ಅಂದ್ರೆ, 1 ಎಕರೆ ನಮ್ದು, ನಮ್ ಸ್ವಂತ 1 ಎಕರೆ ಇದ್ರೆ ಪಕ್ಕದಲ್ಲಿ ಯಾರಾದ್ರೂ ಈಗ ನಾಟಿ ಒಳಗಡೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ರೆ ಅವರಲ್ಲಿ 1/2 ಎಕರೆಗೆ ಮೆಣಸಿಗೆ ಹಾಕೊಳ್ಳೋದು, 1/2 ಎಕರೆಗೆ ಟೊಮೆಟೊ ಹಾಕೋದು, 1/2 ಎಕರೆಗೆ ಮತ್ತೆ ನಾವು ಬಿನ್ನಿಸು ಯಾವ್ದಾದ್ರು ಅದನ್ನ ಬಳಸ್ಕೊಂಡು ಆ ತರಕಾರಿನೂ ನಾವು ಬೇಸಿಗೆಯಲ್ಲಿ ಕಡಿಮೆ ಕೆಲಸ ಕಡಿಮೆ ಇರೋದ್ರ ದೇಶದಿಂದ ಮತ್ತೆ ಆಳುಗಳ ಸಂಖ್ಯೆ ಒಂದ್ ಸ್ವಲ್ಪ ಸಿಗೋದ್ರಿಂದ ಬೇಸಿಗೆ ಕಾಲದಲ್ಲಿ ಸುಮ್ಮನೆ ಕೂರೋದ್ ಬೇಡ 4 ಜನಕ್ಕೆ, ನಾವು ನಮ್ಮಿಂದ ಒಂದು ಅನುಕೂಲ ಆಗ್ಲಿ ಅಂತ ಅನ್ಬಿಟ್ಟು 1-1.5 ಎಕರೆ ತರಕಾರಿ ಹಾಕೋತೀವಿ. ತರಕಾರಿ ಏನು ಅಂತ ಅಂದ್ರೆ ತರಕಾರಿಗಳಿಗೂ ಕೂಡ ರಾಸಾಯನಿಕ ಕಡಿಮೆ ಮಾಡ್ಕೋಬೇಕು. ಸಾವಯವ ಈಗಾಗಲೇ ಎಲ್ಲಾ ಅಂಗಡಿಗಳಲ್ಲೂ ಸಾವಯವ ಗೊಬ್ಬರ ಸಿಗ್ತಾವೆ, ಅದೇ ಕೃಷಿ ಇಲಾಖೆಯಲ್ಲೂ ಒಂದು ಸಾವಯವ ಗೊಬ್ಬರಗಳು ಸಿಗ್ತಾವೆ. ಸಾವಯವ ಗೊಬ್ಬರ ಹಾಕೊಂಡು ರೋಗಗಳು ಬರದಂಗೆ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ, ಹೆಚ್ಚು ತರಕಾರಿಗೆ ನಾವು ರಾಸಾಯನಿಕ ಸಿಂಪಡಣೆ ಮಾಡೋದ್ರಿಂದ ಅದರಲ್ಲೂ ಕೂಡ ನಮ್ಮ ಚಿಕ್ಕ ಮಕ್ಕಳಿಗೆ ಮತ್ತೆ ಭಾರಿ ಪರಿಣಾಮ ಬೀರ್ತದೆ. ರಾಸಾಯನಿಕ ಔಷಧಿಗಳನ್ನ ಕಡಿಮೆ ಮಾಡಿಬಿಟ್ಟು ಈಗ ಸಾವಯವ ಕೃಷಿ ಮತ್ತೆ ನೈಸರ್ಗಿಕ ಕೃಷಿ ಕಡೆ ನಾವು ಹೆಜ್ಜೆ ಹಾಕದೇ ಆದ್ರೆ ಉತ್ತಮವಾದ ಆರೋಗ್ಯವನ್ನು ನಾವು ರೂಪಿಸ್ಕೋಬಹುದು ಅನ್ನೋದು ನನ್ನ ಇಚ್ಛೆ ಸರ್. ಏನೆಲ್ಲ ತರಕಾರಿಯನ್ನ ನೀವು ಬೆಳಿತೀರಿ ಸಾಮಾನ್ಯವಾಗಿ ಒಂದ್ ವರ್ಷದಲ್ಲಿ? ಸರ್, ಟೊಮೆಟೊ ಹಾಕ್ತಾ ಇದೀವಿ, ಬಿನಿಸ್ ಹಾಕ್ತಿವಿ, ಮೆಣಸಿಗೆ ಹಾಕ್ತಾ ಇದೀವಿ, ಕೋಸ್ ಹಾಕ್ತಿವಿ, ಮತ್ತೆ ನಮ್ಗೆ ಅನುಕೂಲ ಆಗುವಂತ ರೀತಿ ಒಂದು ಮೂರ್ನಾಲ್ಕು ಬೆಳೆ ಬೆಳ್ಕೋತೀವಿ ಸರ್. ನಮ್ಗೆ ಏನು ಅಂತ ಅಂದ್ರೆ ರೇಷ್ಮೆ ಜೊತೆಲಿ ನಾ ಅದು ಅದ್ರ ಕಡೆಗೆ ಹೋಗ್ಬೇಕಲ್ಲ, ಹಂಗಾಗಿ ಅದಕ್ಕೆ ಹೆಂಗೆ ಮಾರುಕಟ್ಟೆ ವ್ಯವಸ್ಥೆ ಸರ್? ಅದು ಏನಾಗಿದೆ ಅಂದ್ರೆ ನಮ್ಮ ಹತ್ರ ಇರೋದ್ರಿಂದ ಕೇರ್ನಗರ ಮತ್ತೆ ಹುಣಸೂರು ಹೆಬ್ಬಾಳು ನಮ್ಗೆ ಮೂರು ಕಡೆಯಿಂದ ಸೆಂಟ್ರಲ್ ಇದೀವಿ ನಾವು. ಕೇರ್ನಗರ ಮತ್ತೆ ಹುಣಸೂರು ಮತ್ತೆ ಹೆಬ್ಬಾಳಲ್ಲಿ ನಾವು ದರಗಳ ಪ್ರತಿದಿನ ಮೈಸೂರಿಂದ ಒಂದು ದರ ಫಿಕ್ಸ್ ಮಾಡ್ತಾರೆ. ಆ ದರಗಳ ಆಧಾರದ ಮೇಲೆ ನಮ್ಗೆ ಯಾರು ಸ್ಪಾಟ್ಗೆ ಬಂದು ತಗೊಂಡು ಹೋಗೋದಾದ್ರೆ ಎಷ್ಟು ತಗೋತೀರಿ, ಅಲ್ಲಿಗೆ ಬಂದು ಹಾಕೊಳ್ಳೋದಾದ್ರೆ 2-2 ರೂಪಾಯಿ 3-3 ರೂಪಾಯಿ ಡಿಫ್ರೆನ್ಸ್ ಅಲ್ಲಿ ಇರ್ತದೆ. ನಮ್ಗೆ ನಾವು ಹೆಚ್ಚು ಬೆಳೆದ್ರೆ ಇಲ್ಲಿಗೆ ಬಂದು ತಗೊಂಡೋಯ್ತಾರೆ, ಕಡಿಮೆ ಆದ್ರೆ ನಾವು ಅಲ್ಲಿಗೆ ತಗೊಂಡೋಗಿ ಕೊಡ್ತೀವಿ ಸರ್. ಅದ ನೀವು ಮಾತಿನ ಉದ್ದಕ್ಕೂ ಹೇಳ್ತಾ ಹೋದ್ರಿ, ಸಾವಯವ ಕೃಷಿಯ ಒಂದು ಅನಿವಾರ್ಯತೆ ಇದೆ ಅಂತ. ನಾಟಿ ಹಸು ಸಾಕಿದಿರಿ, ಹಾಲಿನ ಒಂದು ಬಳಕೆ ಕುಟುಂಬಕ್ಕಾಗುತ್ತೋ ಅಥವಾ ಅದನ್ನು ಮಾರಾಟ ಮಾಡ್ತೀರಾ ಸರ್? ಅದು ನಾವು 2.5 ಲೀಟ್ರು ನಮ್ಗೆ ಉತ್ತಮವಾದಂತ ಒಂದು ತಳಿ ಸಿಕ್ಕಿದೆ. 2.5 ಲೀಟ್ರು ಆಲ್ರೆಡಿ ಹಾಲು ಸಿಗ್ತಾ ಇದೆ, ಅದ್ರಲ್ಲಿ 1 ಲೀಟ್ರ್ ನಾವು ಮಡಿಕೋತೀವಿ, ಇನ್ನು 1.5 ಲೀಟ್ರನ್ನ ಹಾಲನ್ನ ಡೈರಿಗೆ ಹಾಕ್ತಿವಿ ಸರ್. ಅದರಿಂದ ಒಂದು ಒಂದು ತಿಂಗಳಿಗೆ 1,000 ರೂಪಾಯಿ ಹತ್ರ ನಮ್ಮ ಹತ್ರ ಅದು ದುಡ್ಡು ಸಿಗ್ತದೆ, ಅದು ಕೂಡ ನಮ್ಮ ಬದುಕನ್ನು ರೂಪಿಸಕ್ ಆಯ್ತದೆ ಸರ್. ಅದು ಅಲ್ಲಿಗೆ ಸಿಲ್ಕು ಮಿಲ್ಕು ಕಾಟನ್ ಮೂರು ಆಯ್ತು ಆಯ್ತು ಸರ್. ಹಂಗಾಗಿ ಸಿಲ್ಕ್ ಅಂಡ್ ಮಿಲ್ಕು ಕಾಟನ್ ಮೂರಿಂದಲೂ ಆಗ್ಬಹುದು. ಮನುಷ್ಯ ಬದುಕಲಿಕ್ಕೆ, ಸಂಸಾರವನ್ನು ರೂಪಿಸ್ಲಿಕ್ಕೆ ಬರೀ ಭತ್ತಕ್ಕೆ ನಾವು ಈಗ ಕೆಲವು ಭಾಗದಲ್ಲಿ ಅವರ ಪ್ರದೇಶ ವ್ಯಾಪ್ತಿಲೆಲ್ಲ ಬರೀ ಭತ್ತಕ್ಕೆ ಸೀಮಿತವಾಗಿರ್ತದೆ. ಭತ್ತವನ್ನು ಬಿಟ್ಟು ಮತ್ತೆ ಒಂದು ತೆಂಗಿನ ತೋಟ ಮಾಡ್ಕೊಳ್ಳಿ, ಬಾಳೆ ಹಾಕೊಳ್ಳಿ, ಅಡಿಕೆ ಹಾಕೊಳ್ಳಿ, ಭತ್ತ ಬಿಟ್ಟು ಬೇರೆ ಬೇರೆ ಬೆಳೆಗಳಿಗೆ ಹೋಗೋದು ಅನಿವಾರ್ಯ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ನೀವೇ ಹೇಳ್ದಂಗೆ ಸಮಗ್ರ ಕೃಷಿ ಇಂದಿನ ಅನಿವಾರ್ಯತೆ. ನೀವೇ ಹೇಳ ಅಡಿಕೆ ಇದೆ, ತೆಂಗಿದೆ, ಇವುಗಳಿಗೆಲ್ಲ ಯಾವ ತರ ಮಾರುಕಟ್ಟೆ ಮಾಡ್ಕೊಂಡಿದ್ದೀವಿ ಸರ್? ಅಡಿಕೆ ಸಮಯದಲ್ಲಿ ಅವರೇ ಬಂದು ಅಡಿಕೆ ನಮ್ಮಲ್ಲಿ ಅಕ್ಕಪಕ್ಕದಲ್ಲಿರುವಂತ ಅವರು ವ್ಯಾಪಾರಸ್ಥರೇ ಬಂದು ಅವರೇ ಕಡಿಕೊಂಡು ನಮ್ಮಲ್ಲಿ ತೂಕ ಹಾಕೊಂಡು ಅವರೇ ತಗೊಂಡು ಹೋಗುವಂತ ಒಂದು ವ್ಯವಸ್ಥೆ ಇದೆ. ಸರಿಯಾದ ದರವನ್ನು ನಾವು ಆಜುಬಾಜಲ್ಲಿ ದರಗಳು ನಡೀತಾ ಇರ್ತದೆ, ಆ ದರದ ಆಧಾರದ ಮೇಲೆ ಅವರೇ ಬಂದು ತಗೊಂಡೋಗ್ತಾರೆ ಅಡಿಕೆಗಳನ್ನ. ತೆಂಗು ಕೂಡ ಹಂಗೆ ಅದೇ ರೀತಿಯ ಈಗ ನಮ್ಗೆ ಅವಶ್ಯಕತೆ ಇದೆ ಅಂತ ಅಂತ ಅಂದಾಗ ದುಡ್ಡು ಕಾಸನ್ನ ಖರ್ಚು ವೆಚ್ಚಕ್ಕೆ ಎಳ್ನೀರೇ ಅರ್ಜೆಂಟ್ ಬೇಕು ಅಂದ್ರೆ ಎಳ್ನೀರ್ ಕೊಡ್ತೀವಿ ಸರ್. ಇಲ್ಲ ಅಂದ್ರೆ ನಮ್ಮ ಕೇರ್ನಗರ ಪಕ್ಕದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ತೆಂಗಿನಕಾಯಿ ತಗೊಳ್ಳುವಂತದ್ದು, ಆ ಫ್ಯಾಕ್ಟ್ರಿಗೆ ತಗೊಂಡೋಗಿ ಹಾಕ್ತಿವಿ. ಇಲ್ಲ ಸಾಲಿಗ್ರಾಮ ಸಂತೆ ಐತೆ, ಸಂತೆಗೆ ತಗೊಂಡೋಗಿ ಹಾಕುವಂತ ಒಂದು ವ್ಯವಸ್ಥೆ ನಾವು ಮಾಡ್ಕೊಂಡಿದ್ವಿ. ಹಂಗಾಗಿ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ನಮ್ ಖರ್ಚಿಗೆ ಅನುಗುಣವಾಗಿ ಈಗ ನಮ್ಗೆ ರೇಷ್ಮೆ ಬರೋದು ಲೇಟ್ ಆಯ್ತು, ನಮ್ಗೆ ಖರ್ಚು ಬೇಕು ಅಂತಂದ್ರೆ ಎಳ್ನೀರ್ ಕೊಡುವಂತ ಒಂದು ವ್ಯವಸ್ಥೆ ಇರ್ತದೆ, ಕಾಯಿ ಕೊಡುವಂತ ಇದು ಅಡಿಕೆ ಸಿಗುವಂತದ್ದು. ಆ ರೀತಿ ನಾವು ಎಲ್ಲವನ್ನು ನಾವು ಬಳಸ್ಕೊಂಡದ್ದು ಆದ್ರೆ ಬದುಕನ್ನ ಒಂದ್ ರೀತಿ ರೂಪಿಸ್ಕೋಬಹುದು ಅಂತ ಅನ್ನಿಸ್ತದೆ ಸರ್. ನಮ್ಗೆ ರೇಷ್ಮೆ ಕೃಷಿಯನ್ನ ಒಳಗೊಂಡ ಹಾಗೆ ಸಮಗ್ರ ಕೃಷಿಯನ್ನ ನೀವು ಮಾಡ್ತಾ ಇದ್ದೀರಿ. ಹೌದು, ಇಲ್ಲಿ ಕುಟುಂಬದ ಎಲ್ಲಾ ಸದಸ್ಯರ ಒಂದು ಭಾಗವಹಿಸುವಿಕೆ ಅನಿವಾರ್ಯ ಆಗಿರುತ್ತೆ. ಹೇಳಿ, ನಿಮ್ಮ ಕುಟುಂಬದ ವ್ಯವಸ್ಥೆಯಲ್ಲಿ ಯಾವ ಎಲ್ಲಾ ಸದಸ್ಯರು ನಿಮ್ ಜೊತೆ ಕೈ ಜೋಡಿಸ್ತಾ ಇದ್ದಾರೆ, ಹೇಗಿದೆ ನಿಮ್ಮ ಸದಸ್ಯರ ಪಾಲ್ಗೊಳ್ಳುವಿಕೆ ಸರ್? ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಒಂದು ಸಂಸಾರದಲ್ಲಿ ಪ್ರಾರಂಭದಿಂದಲೂ ಸಮಾನತೆ, ಎಲ್ಲರೂ ನಮ್ಮ ಮನೆಯವರು, ನಮ್ಮ ತಾಯಿ, ನನ್ನ ತಮ್ಮ, ನನ್ನ ತಂಗಿ, ನಾವು ಪ್ರಾರಂಭದಿಂದಲೂ ಕೂಡ ನಮ್ಮ ಮಕ್ಕಳು ಕೂಡ ನಮ್ಮ ಕೃಷಿಗೆ ಅವಲಂಬಿಸ್ಕೊಂಡಿದ್ದಾರೆ. ಅವರು ನಮ್ಮ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗೋರಿಗೆ ನಮ್ಮ ಜೊತೆಲಿ ಸೊಪ್ಪು ತಂದು ದನಗಳನ್ನ ಇಟ್ಕೊಬರ್ತೀವಿ, ಸೊಪ್ಪು ಕುಯ್ತೀವಿ, ಸೊಪ್ಪು ಹಾಕೋತೀವಿ. ನಮ್ಮ ಮನೆಯವ್ರಿಗೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದ್ಬಿಡ್ತೀವಿ, ಊಟಕ್ಕಿಂತ ಮುಂಚೆ ಬಂದು ಸೊಪ್ಪೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಿ ಮಗನ ಸ್ಕೂಲ್ಗೆ ಕಳಿಸೋದು, ನಾವು ಬೇರೆ ಬೇರೆ ಕೆಲಸಕ್ಕೆ ತೊಡಗಿಸ್ಕೋತೀವಿ. ಆದರೆ ಟೈಮ್ ಟೇಬಲ್ ಹಾಕೋತೀವಿ, ಬೆಳಿಗ್ಗೆ ಎಷ್ಟು ಗಂಟೆಗೆ ನಾವು ಹೇಳಬೇಕು, ಬೆಳಿಗ್ಗೆ 5:30 ಹೇಳಬೇಕು, 5:30 ಹಸು ಕರು ಎಲ್ಲ ಕಟ್ಟು ಅದನ್ನ ಹಾಲೆಲ್ಲ ಹಾಕಿ ಬೆಳಗ್ಗೆ 7:30-8 ಗಂಟೆಗೆ ಬಂದು ರೇಷ್ಮೆ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಸ್ಕೂಲ್ ಕಳಿಸುವಂತ ವ್ಯವಸ್ಥೆ ಮಾಡಿಕೊಂಡು ಎಲ್ಲವನ್ನು ಮನೆಯವರು ತೊಡಗಿಸ್ಕೊಂಡ್ರೆ ಮಾತ್ರ ಖರ್ಚನ್ನ ಕಡಿಮೆ ಮಾಡ್ಕೊಳ್ಳೋಕೆ ಸಾಧ್ಯ. ಎಲ್ಲವನ್ನು ಲೇಬರ್ನೇ ನಾವು ನಿರೀಕ್ಷೆ ಮಾಡ್ಕೊಳ್ಳೋದೇ ಆದ್ರೆ ಅದೇ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಯ್ತದೆ ಅನ್ನೋ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಸರ್. ಇನ್ನು ಏನೆಲ್ಲ ಆಸೆಗಳಿದೆ, ಇನ್ನು ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಸರ್? ಈಗ ಸರ್ಕಾರ ಯೋಜನೆ ಹಾಕಿರೋಂಗೆ 10x8 ಒಂದು ಸಾಲನ್ನ ಮಾಡಿ ಮಧ್ಯದಲ್ಲಿ ನಾವು ಶುಂಠಿ ಹಾಕೋದು, ಮಧ್ಯದಲ್ಲಿ ನಾವು ಅರಿಶಿನ ಹಾಕುವಂಥದ್ದು, ಈ ತರ ರೇಷ್ಮೆ ಒಳಗಡೆಲ್ಲೇ ನಾವು ಬೆಳೆ ಬೆಳೆಯುವಂತ ಒಂದು ಯೋಜನೆ ಹಾಕೊಂಡಿದ್ದೀವಿ. ಮುಂದಿನ ವರ್ಷದಲ್ಲಿ ನಾವು 1.5 ಎಕರೆಗೆ ನಾವು ಈ ಬೆಳೆ ತೆಗೆದ್ಬಿಟ್ಟು 1.5 ಎಕರೆಗೆ 10x10 ನಾವು ಅಂತರ ಜಾಸ್ತಿ ಮಾಡಿಕೊಂಡು ಶುಂಠಿನೇ ಅದರೊಳಗೆ ಬೆಳಿಬೇಕು, ಅರಿಶಿನ ಅದರೊಳಗೆ ಬೆಳಿಬೇಕು. ಬೇಸಿಗೆ ಕಾಲದಲ್ಲಿ ತಾಪಮಾನ ಜಾಸ್ತಿ ಇದ್ದಾಗ ರೇಷ್ಮೆ ಒಳಗಡೆ ಸಾವಯವದಲ್ಲೇ ನಾವು ತರಕಾರಿನ ಬೆಳೆಯುವಂತ ಒಂದು ಯೋಜನೆ ಹಾಕೊಂಡಿದ್ದೀವಿ ಸರ್. ಬಹಳ ಸಂತೋಷ. ಈ ರೇಷ್ಮೆ ಕೃಷಿ ಮಾಡುವಂತವರು ಹಿಪ್ಪನೇರಳೆಯಲ್ಲಿ ರಾಗಿ ಬೆಳೆದಿರೋದನ್ನು ನಾವು ಕಂಡಿದ್ದೀವಿ. ಹೌದು ಸರ್. ನೀವು ಈ ರೀತಿಯ ಒಂದು ಪ್ರಯತ್ನಗಳಲ್ಲಿ ತೊಡಗಿಸ್ಕೊಳ್ಳಿ, ಯಶಸ್ಸನ್ನ ಕೋರ್ತಾ ಇವತ್ತಿನ ಮಾತುಕತೆ ಮುಗಿಸೋಣ. ನಟರಾಜ್ ಅವರ ಈ ಕಾರ್ಯಕ್ರಮ ಕೇಳ್ತಿರುವಂತ ರೈತರಿಗೆ ಒಂದು ಆಸೆ ಇರುತ್ತೆ, ನಾವು ಒಂದ್ಸಲ ನಟರಾಜ್ ಅವರ ಜೊತೆ ಫೋನಲ್ಲಿ ಮಾತಾಡಬೇಕು ಅಂತ. ಹಂಗಾಗಿ ನಿಮ್ಮ ದೂರವಾಣಿ ಸಂಖ್ಯೆನ ಮೂರು ಸರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳ್ಬಿಡಿ. ನಾವು ಸಮಗ್ರ ಕೃಷಿ ಮತ್ತೆ ಯಾವುದೇ ಕೃಷಿ ಮಾಡಿದಾಗ್ಲೂ ಆಯಾ ಇಲಾಖೆ ಸಂಪರ್ಕದಲ್ಲಿ ಮಾರ್ಗದರ್ಶನದ ಮೇರೆಗೆ ಉತ್ತಮವಾದಂತಹ ಒಂದು ಬೆಳೆ ಮತ್ತೆ ಇಳುವರಿನ ತೆಕ್ಕೊಂಡು ಯಾರುವೇ ಬದುಕನ್ನ ನಾವೇ ರೂಪಿಸ್ಕೋಬೇಕೆ ಹೊರತು ಬೇರೆಯವ್ರಿಗೆ ನಾವು ಆಶ್ರಯ ಇದು ಪಡ್ಕೋಬಾರ್ದು ಅಂತ ಹೇಳ್ತಾ ನನ್ನನ್ನು ಸಂಪರ್ಕಿಸಿದ್ದೆ ಆದರೆ ನೀವು 9845 89 1280 ಮತ್ತೆ ಹೇಳ್ತಾ ಇದ್ದೀನಿ 9845 89 1280 ಮತ್ತೆ ಹೇಳ್ತಾ ಇದ್ದೀನಿ 9845 89 1280 ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇದುವರೆಗೆ ರೇಷ್ಮೆ ಕೃಷಿಯಲ್ಲಿನ ಅನುಭವ ಕುರಿತು ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಮಾರಗೌಡನಹಳ್ಳಿಯ ಪ್ರಗತಿಪರ ಕೃಷಿಕ ಎಂಎಸ್ ನಟರಾಜು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ಇಡೀ ದೇಶದ ಜನತೆಗೆ ಗೊತ್ತಿದೆ, ರೈತರೇ ದೇಶದ ಬೆನ್ನೆಲುಬು. ಇಲ್ಲಿ ಸುಖ ಶಾಂತಿ ಹಸಿರು ಕ್ರಾಂತಿ ರೈತರಿಂದಾಗಿ ನೆಲೆಸಿದೆ. ರೈತರೇ ನೀವಿನ್ನು ಸಂಕಟದಿಂದ ಪಾರಾಗಬೇಕಿದೆ.